ವಾರ್ತಾಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಭದ್ರಾವತಿ, ಸಮಯ ಆಗ್ತಿದೆ 6:50. ಮುಂದಿನ ಕಾರ್ಯಕ್ರಮ ಕಿಸಾನ್ ವಾಣಿ. ಚಿಯಾ ಬೀಜಗಳ ಮಹತ್ವ ಮತ್ತು ಅದರ ಮೌಲ್ಯವರ್ಧನೆ, ಈ ಕುರಿತು ಇರುವಕ್ಕಿಯ ಕೃಷಿ ಮಹಾವಿದ್ಯಾಲಯದ ಆಹಾರ ಮತ್ತು ಪೋಷಣ ವಿಭಾಗದ ಸಂಶೋಧನಾ ವಿದ್ಯಾರ್ಥಿನಿ ಕುಮಾರಿ ಪ್ರೀತಿ ಎಂಮಾಯಣ್ಣನ್ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಿ ಎಂ ಮಾಯಣ್ಣವರ್. ನಾನು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ದ್ವಿತೀಯ ಸ್ನಾತಕೋತ್ತರ ವಿದ್ಯಾರ್ಥಿನಿಯಾಗಿ ಓದುತ್ತಿದ್ದೇನೆ. ನಾನು ಆಹಾರ ಮತ್ತು ಪೋಷಣ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಮಾತನಾಡಬೇಕಾಗಿರುವ ವಿಷಯ ಸಣ್ಣ ಆದರೆ ಶಕ್ತಿಯುತವಾದ ಚಿಯಾ ಬೀಜಗಳು. ನಾಡಿನ ಮನೆಗಳಲ್ಲಿ ಈಗಾಗಲೇ ತಲುಪಿರುವ ಈ ಚಿಕ್ಕ ಬೀಜಗಳು ಆರೋಗ್ಯಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಉಪಯೋಗಿಸುವುದಕ್ಕೆ ಪ್ರಸಿದ್ಧವಾಗಿವೆ. ಇವತ್ತಿನ ದಿನ ಚಿಯಾ ಬೀಜಗಳ ಪೋಷಕಾಂಶಗಳು, ಆರೋಗ್ಯ ಲಾಭಗಳು ಮತ್ತು ಸೇವನೆಯ ವಿಧಾನಗಳ ಬಗ್ಗೆ ತಿಳಿಯೋಣ. ಚಿಯಾ ಬೀಜಗಳ ಪರಿಚಯ. ಚಿಯಾ ಬೀಜಗಳು ಸ್ಯಾಲ್ವಿಯಾ ಹಿಸ್ಪ್ಯಾನಿಕ ಎಂಬ ಸಸ್ಯದಿಂದ ಲಭಿಸುವ ಬೀಜಗಳಾಗಿ ಇವುಗಳ ಮೂಲ ಮೆಕ್ಸಿಕೋ ಮತ್ತು ಗುಟಮಾಲಾ ಆಗಿದೆ. ಈಗ ವಿಶ್ವದಾದ್ಯಂತ ಸೂಪರ್ ಫುಡ್ ಎಂದು ಪರಿಗಣಿಸಲ್ಪಡುತ್ತಿವೆ. ಸಣ್ಣ ಗಾತ್ರದ ಇವು ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ದೊರೆಯುತ್ತವೆ. ಚಿಯಾ ಬೀಜಗಳಲ್ಲಿ ಸಿಗುವಂತಹ ಪೋಷಕಾಂಶಗಳು. ಚಿಯಾ ಬೀಜಗಳು ಬಹಳಷ್ಟು ಪೋಷಕಾಂಶಗಳನ್ನು ಹೊಂದಿದೆ. ಇವು ಪ್ರೋಟೀನ್, ಒಮೆಗಾ 3, ಫ್ಯಾಟಿ ಆಸಿಡ್, ಫೈಬರ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳ ಸಂಪತ್ತು. ಪ್ರತಿ 100 ಗ್ರಾಂ ಚಿಯಾ ಬೀಜಗಳಲ್ಲಿ ಸುಮಾರು 34 ಗ್ರಾಂ ಡಯಟರಿ ಫೈಬರ್, 20 ಗ್ರಾಂ ಪ್ರೋಟೀನ್, 18 ಗ್ರಾಂ ಒಮೆಗಾ 3 ಕೊಬ್ಬು ಆಮ್ಲಗಳು ಇರುತ್ತವೆ. ಚಿಯಾ ಬೀಜಗಳ ಆರೋಗ್ಯ ಲಾಭಗಳು ಏನೆಂದು ತಿಳಿಯೋಣ. ಹೃದಯದ ಆರೋಗ್ಯ. ಚಿಯಾ ಬೀಜಗಳಲ್ಲಿ ಒಮೆಗಾ 3 ಕೊಬ್ಬು ಆಮ್ಲಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ. ತೂಕ ನಿಯಂತ್ರಣ. ಚಿಯಾ ಬೀಜಗಳ ಲ್ಲಿರುವ ಹೆಚ್ಚಿನ ಪ್ರಮಾಣದ ಫೈಬರ್ ಹೊಟ್ಟೆಯ ತೃಪ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ಹೆಚ್ಚುವರಿ ಆಹಾರ ಸೇವನೆ ಕಡಿಮೆ ಆಗುತ್ತದೆ. ಇದರಿಂದಾಗಿ ನಾವು ತೂಕವನ್ನು ನಿಯಂತ್ರಿಸಿಕೊಳ್ಳಬಹುದು. ಎನರ್ಜಿ ಬೂಸ್ಟರ್. ಚಿಯಾ ಬೀಜಗಳು ದೀರ್ಘಕಾಲ ಶಕ್ತಿ ನೀಡುತ್ತವೆ. ಇದನ್ನು ಮುಂಜಾನೆ ತಿಂಡಿಯಲ್ಲಿಯೇ ಸೇರಿಸಿದರೆ ದಿನಪೂರ್ತಿ ಚೈತನ್ಯಮಯರಾಗಿರಬಹುದು. ಜೀರ್ಣಕ್ರಿಯೆ ಸಹಾಯ. ಫೈಬರ್ ಪ್ರಮಾಣ ಹೆಚ್ಚಾಗಿರುವುದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ತ್ವಚೆ ಮತ್ತು ಕೂದಲಿಗೆ ಪ್ರಯೋಜನ. ಚಿಯಾ ಬೀಜಗಳಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ತ್ವಚೆಯನ್ನು ಕಂಗೊಳಿಸಿಡುವಂತೆ ಮತ್ತು ಕೂದಲಿನ ಬೆಳವಣಿಗೆಯ ಸಹಾಯ ಮಾಡುತ್ತದೆ. ಹೇಗೆ ಬಳಕೆ ಮಾಡಬೇಕು ಚಿಯಾ ಬೀಜಗಳನ್ನು? ಬಳಕೆ ಮಾಡುವ ವಿಧಾನಗಳು ಹೀಗಿವೆ. ಚಿಯಾ ಬೀಜಗಳನ್ನು ದೈನಂದಿನ ಜೀವನದಲ್ಲಿ ಬಳಸುವ ಹಲವು ಮಾರ್ಗಗಳಿವೆ. ಮೊದಲನೆಯದು ಪಾನೀಯಗಳು. ಚಿಯಾ ಬೀಜಗಳನ್ನು ನೀರಿನಲ್ಲಿ ಅಥವಾ ಹಾಲಿನಲ್ಲಿ ನೆನೆಸಿಕೊಂಡು ಉಪಯೋಗಿಸಬಹುದು. ಇದು ದೇಹಕ್ಕೆ ತಂಪು ನೀಡುತ್ತದೆ. ಸುಮಾರು ಪಣಿಗಳು. ಚಿಯಾ ಬೀಜಗಳನ್ನು ಪುಡಿಂಗ್ಸ್, ಜ್ಯೂಸ್ ಮತ್ತು ಸ್ಮೂದಿಗಳಲ್ಲಿ ಸೇರಿಸಬಹುದು. ಇದು ರುಚಿಗೂ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದಾಗಿದೆ. ಸಲಾಡ್ ಮತ್ತು ಊಟದಲ್ಲಿಯೂ ಸಹ ಚಿಯಾಗಳನ್ನು ನಾವು ಬಳಸಬಹುದು. ಸಲಾಡ್ನಲ್ಲಿ ಚಿಯಾ ಬೀಜಗಳನ್ನು ಸಿಂಪಡಿಸಿದರೆ ಪೋಷಕಾಂಶಗಳು ಹೆಚ್ಚುತ್ತವೆ. ಊಟದ ಮೊದಲು ತಿನ್ನುವುದರಿಂದ ಹೊಟ್ಟೆ ತುಂಬಿದ ಅನುಭವ ಆಗುತ್ತದೆ. ಹಾಗಾಗಿ ಜಾಸ್ತಿ ಊಟವನ್ನು ಸೇವಿಸುವುದನ್ನು ನಾವು ಕಡಿಮೆ ಮಾಡಬಹುದು. ನಂತರ ತೂಕ ನಿರ್ವಹಣೆಗೆ ಸಹಾಯಕಕಾರಿ ಆಗುತ್ತದೆ. ಅನ್ನಕ್ಕೆ ಸೇರಿಸುವುದು. ಚಪಾತಿ ಅಥವಾ ಅಕ್ಕಿ ತಯಾರಿಸಲು ಇದರ ಬಳಕೆ ಮಾಡಬಹುದು. ಚೆನ್ನಾಗಿ ಬಳಸುವ ಸಲಹೆ ಏನೆಂದರೆ, ಚಿಯಾ ಬೀಜಗಳನ್ನು ಸೇವಿಸುವ ಮೊದಲು ತಕ್ಷಣ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ನೆನೆಸಿದರೆ ಹೊಟ್ಟೆಗೆ ಹಾನಿಯಾಗುವುದನ್ನು ತಪ್ಪಿಸಬಹುದು. ದಿನನಿತ್ಯ 1-2 ಚಮಚ ಲಾಭಕಾರಿ ಪ್ರಮಾಣ. ಚಿಯಾ ಬೀಜಗಳು ಸಾಮಾನ್ಯವಾಗಿ ಸುರಕ್ಷಿತವಾಗುವುದು, ಆದರೆ ಕೆಲವರಿಗೆ ಅಧಿಕ ಪ್ರಮಾಣದಲ್ಲಿ ತಿನ್ನುವುದರಿಂದ ಹೊಟ್ಟೆ ಉಬ್ಬುವುದು ಅಥವಾ ಅಸ್ವಸ್ಥತೆ ಉಂಟಾಗಬಹುದು. ಪ್ರತಿದಿನ 2-3 ಚಮಚ ಹೆಚ್ಚು ಬೇಕಾಗಿಲ್ಲ. ಗರ್ಭಿಣಿಯರು ಮತ್ತು ಮಕ್ಕಳಿಗೆ ವೈದ್ಯಕೀಯ ಸಲಹೆಯೊಂದಿಗೆ ಬಳಸುವುದು ಒಳಿತು. ಚಿಯಾ ಬೀಜಗಳು ಆರೋಗ್ಯಕರ ಜೀವನಕ್ಕೆ ಸಣ್ಣ ಬದಲಾವಣೆಯಾದರೂ ದೊಡ್ಡ ಪರಿಣಾಮವನ್ನು ಉಂಟು ಮಾಡಬಹುದು. ಇದು ಪ್ರತಿ ಮನೆಯ ಅಡಿಗೆ ಮನೆಯಲ್ಲಿ ಸೇರಬೇಕಾದ ಪೋಷಕಾಂಶ ಭರಿತ ಆಹಾರ. ಇವತ್ತಿನಿಂದಲೇ ಇದರ ಬಳಕೆ ಆರಂಭಿಸಿ ನೀವು ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ಕಂಗೊಳಿಸಿರಿ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಆಹಾರದಲ್ಲಿ ಚಿಯಾ ಬೀಜಗಳ ಮೌಲ್ಯವರ್ಧನೆ ಬಗ್ಗೆ ಮಾತನಾಡುತ್ತೇನೆ. ಚಿಯಾ ಬೀಜಗಳು ಪ್ರಾಚೀನ ಕಾಲದಿಂದಲೇ ಪೌಷ್ಟಿಕ ಆಹಾರವಾಗಿ ಬಳಕೆಯಾಗುತ್ತಿದೆ. ಇದು ಪ್ರತ್ಯೇಕವಾಗಿ ಅಮೇಬಿರಿಯಾ ಕುಟುಂಬಕ್ಕೆ ಸೇರಿದ್ದು, ಒಮೇಗಾ 3 ಫ್ಯಾಟಿ ಆಮ್ಲಗಳು, ಪ್ರೋಟೀನ್, ಪೋಷಕ ತಂತು, ವಿಟಮಿನ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಸಮೃದ್ಧವಾಗಿದೆ. ಚಿಯಾ ಬೀಜಗಳ ಸಾಮಾನ್ಯ ಬಳಕೆ ಮಾತ್ರವಲ್ಲ, ವಿವಿಧ ಮಾದರಿಯಲ್ಲಿ ಮೌಲ್ಯವರ್ಧನೆ ಮಾಡುವ ಮೂಲಕ ದೈನಂದಿನ ಆಹಾರದೊಂದಿಗೆ ಇದರ ಸವಿದ ದಂಟನ್ನು ವೃದ್ಧಿಸಬಹುದಾಗಿದೆ. ಆಹಾರದಲ್ಲಿ ಮೌಲ್ಯವರ್ಧನೆ ಮಾಡುವ ಮಾರ್ಗಗಳೇನೇನು? ಮೊದಲನೆಯದು ಚಿಯಾ ಪಾನೀಯಗಳು. ಚಿಯಾ ಬೀಜಗಳನ್ನು ನೀರಿನಲ್ಲಿ ಅಥವಾ ಹಾಲಿನಲ್ಲಿ ನೆನೆಯಿಟ್ಟು ಶೇಕ್, ಜ್ಯೂಸ್ ಅಥವಾ ಸ್ಮೂದಿಯಲ್ಲಿ ಬಳಸಬಹುದಾಗಿದೆ. ಇದು ಪೌಷ್ಟಿಕತೆಯನ್ನು ಹೆಚ್ಚಿಸುವ ಜೊತೆಗೆ ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ನೀಡುತ್ತದೆ. ಚಿಯಾ ಬೀಜದ ಪುಡ್ಡಿಂಗ್. ಹಾಲು ಅಥವಾ ಬಾದಾಮಿ ಹಾಲಿನಲ್ಲಿ ಚಿಯಾ ಬೀಜಗಳನ್ನು ಸೇರಿಸಿ, ಜೇನುತುಪ್ಪ ಮತ್ತು ಕೆಲವು ಹಣ್ಣುಗಳ ತುಂಡುಗಳನ್ನು ಸೇರಿಸಿ ಡೆಸರ್ಟ್ ಅಥವಾ ಚಿಯಾ ಪುಡ್ಡಿಂಗ್ ರೂಪದಲ್ಲಿ ಸೇವಿಸಬಹುದು. ಇದನ್ನು ಮಕ್ಕಳು ಸಹ ಇಷ್ಟಪಟ್ಟು ಸೇವಿಸುತ್ತಾರೆ. ಮೂರನೆಯದು ಬೇಕರಿ ಉತ್ಪನ್ನಗಳು. ಚಿಯಾ ಬೀಜಗಳು ಬ್ರೆಡ್, ಬಿಸ್ಕೆಟ್ ಮತ್ತು ಕೇಕ್ಗಳಿಗೆ ಸೇರಿಸಿ ಬೇಕರಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಪೌಷ್ಟಿಕತೆಯನ್ನು ಸುಧಾರಿಸಬಹುದು. ಇದರಿಂದ ಆರೋಗ್ಯಕರ ತಿಂಡಿಗಳನ್ನು ತಯಾರಿಸಬಹುದಾಗಿದೆ. ನಂತರ ಹಣ್ಣುಗಳ ಸಲಾಡ್ನಲ್ಲಿ ಸಹ ಚಿಯಾಗಳನ್ನು ಬಳಸಬಹುದು. ಹಣ್ಣಿನ ತುಂಡುಗಳೊಂದಿಗೆ ಚಿಯಾ ಬೀಜಗಳನ್ನು ಸೇರಿಸಿ ಅದು ರುಚಿಕರವಾದ ಮತ್ತು ಪೌಷ್ಟಿಕ ಆಹಾರವಾಗಿ ಪರಿವರ್ತನೆಯಾಗುತ್ತದೆ. ಇದು ನೈಸರ್ಗಿಕ ಸಿಹಿಯನ್ನು ಹೆಚ್ಚಿಸುತ್ತದೆ. ಎನರ್ಜಿ ಬಾರ್ಗಳು. ಚಿಯಾ ಬೀಜಗಳನ್ನು ಡ್ರೈ ಫ್ರೂಟ್ಸ್, ಶೇಂಗಾ, ಬೆಲ್ಲದೊಂದಿಗೆ ಸೇರಿಸಿ ಎನರ್ಜಿ ಬಾರ್ಗಳನ್ನು ತಯಾರಿಸಬಹುದು. ಇದು ವಿಶ್ರಾಂತಿಯ ವೇಳೆ ಆರೋಗ್ಯಕರ ತಿಂಡಿಯಾಗಿರುತ್ತದೆ. ಮಾರುಕಟ್ಟೆ ಅವಕಾಶಗಳೇನೇನು ಚಿಯಾಗಳಿಗೆ ಅಂದರೆ, ಚಿಯಾ ಬೀಜಗಳಿಂದ ತಯಾರಿಸಿದ ಮೌಲ್ಯವರ್ಧನ ಆಹಾರಗಳಿಗೆ ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಪ್ರತಿ ಕುಟುಂಬದ ಆಹಾರಗಳನ್ನು ಸುಧಾರಿಸುವ ಜೊತೆಗೆ ಇದನ್ನು ಬಳಸುವ ರೈತರು ಮತ್ತು ಪುಟಾಣಿ ಉದ್ಯಮಿಗಳು ಇದು ಆದಾಯದ ಹೊಸ ಮಾರ್ಗವನ್ನು ಒದಗಿಸುತ್ತದೆ. ಆರೋಗ್ಯದ ಪ್ರಾಮುಖ್ಯತೆ. ಚಿಯಾ ಬೀಜಗಳಿಂದ ತಯಾರಿಸಿದ ಉತ್ಪನ್ನಗಳು ದೇಹಕ್ಕೆ ಅಗತ್ಯವಿರುವ ಪೌಷ್ಟಿಕಾಂಶಗಳನ್ನು ಪೂರೈಸುತ್ತವೆ. ಹೃದಯದ ಆರೋಗ್ಯ, ಜೀರ್ಣಕ್ರಿಯೆ ಸುಧಾರಣೆ ಮತ್ತು ತೂಕದ ನಿಯಂತ್ರಣದಲ್ಲಿ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಚಿಯಾ ಬೀಜಗಳ ಆಹಾರದಲ್ಲಿ ಮೌಲ್ಯವರ್ಧನೆ ಮತ್ತು ಆರೋಗ್ಯದ ಮತ್ತು ಆರ್ಥಿಕ ಸ್ಥಿತಿಯ ಬೆಳವಣಿಗೆಗೆ ಮುಖ್ಯವಾಗಿದೆ. ಪ್ರತಿಯೊಬ್ಬರೂ ಇದನ್ನು ತಮ್ಮ ದಿನನಿತ್ಯದ ಆಹಾರದಲ್ಲಿ ಭಾಗವನ್ನಾಗಿ ಮಾಡುವುದು ಬಹುಮುಖ್ಯ. ಈ ಸಣ್ಣ ಬೀಜಗಳು ಬಹಳ ದೊಡ್ಡ ಪೋಷಕ ಲೋಕವನ್ನು ಹೊತ್ತಿವೆ. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಆಕಾಶವಾಣಿ ಭದ್ರಾವತಿ, ಸಮಯ ಆಗ್ತಿದೆ 6:59. ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮುಂದಿನ ಕಾರ್ಯಕ್ರಮ ತೊಡೆದೇವು ಸಾಂಪ್ರದಾಯಿಕ ಸಸ್ಯಹಾರಿ ಪದಾರ್ಥದ ವೈಜ್ಞಾನಿಕ ಮಾಹಿತಿ. ಈ ಕುರಿತು ಇರುವಕ್ಕಿಯ ಕೃಷಿ ಮಹಾವಿದ್ಯಾಲಯದ ಆಹಾರ ಮತ್ತು ಪೋಷಣ ವಿಭಾಗದ ಸಂಶೋಧನಾ ವಿದ್ಯಾರ್ಥಿ ಕುಮಾರಿ ವರ್ಷಿಣಿ ವಿ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿಣಿ. ನಾನು ಕೆಳದಿ ಶಿವಪ್ಪ ನಾಯಕ, ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಆಹಾರ ಮತ್ತು ಪೋಷಣ ವಿಭಾಗದಲ್ಲಿ ದ್ವಿತೀಯ ಎಂಎಸ್ಸಿ ವಿದ್ಯಾರ್ಥಿನಿ ಆಗಿದ್ದೇನೆ. ನಾನು ಇಂದು ಮಲ್ನಾಡಿನ ಸಾಂಪ್ರದಾಯಿಕ ಸಿಹಿ ತಿಂಡಿಯಾಗಿರುವ ತೊಡೆದೇವು ಅಥವಾ ಅಂಗು ಬಗ್ಗೆ ಮಾತನಾಡುತ್ತೇನೆ. ತೊಡೆದೇವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವಿಶೇಷವಾದ ಸಿಹಿ ತಿಂಡಿಯಾಗಿದೆ. ಈ ಸಿಹಿ ತಿಂಡಿಯನ್ನು ಸಿರ್ಸಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ತಯಾರಿಸಲಾಗುತ್ತದೆ. ಈ ಸಿಹಿ ತಿಂಡಿಯನ್ನು ಸಾಂಪ್ರದಾಯಿಕವಾಗಿ ಮಲೆನಾಡಿನ ಕಾರ್ಯಕ್ರಮದ ಮದುವೆ, ನಾಮಕರಣ ಇತ್ಯಾದಿ ಬಳಸುತ್ತಾರೆ. ಮಲೆನಾಡಿನ ಅತ್ಯುನ್ನತ ರುಚಿಕರ ಹಾಗೆ ಗರಿಗರಿಯಾದ ಖಾದ್ಯ ತೊಡೆದೆವು. ಈ ವಿಶೇಷ ಖಾದ್ಯವು ಮಲೆನಾಡಿನ ಅವೇಕರ ಮನೆಯಲ್ಲಿ ಹೆಚ್ಚಾಗಿ ಕಂಡು ಬರುವ ತಿಂಡಿಯಾಗಿದೆ. ಈ ಹಿಂದೆ ಅಲೆ ಮನೆ ಸಂದರ್ಭದಲ್ಲಿ ಕಬ್ಬಿನ ಹಾಲು ಬಳಸಿ ಮಾಡುತ್ತಿದ್ದ ತೊಡೆದೆವು ಈಗ ಎಲ್ಲಾ ಕಾಲದಲ್ಲೂ ಲಭ್ಯ. ಈಗ ಕೆಲವೆಡೆ ಕಬ್ಬಿನ ಹಾಲಿನ ಬದಲು ತಿಳಿ ಬೆಲ್ಲ ಬಳಸಲಾಗುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕ ತಿನಿಸಿದು. ಹಿಂದೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕಬ್ಬು ಬೆಳೆಯಲಾಗುತ್ತಿತ್ತು. ತಿಂಗಳುಗಟ್ಟಲೆ ಆಲೆ ಮನೆ ನಡೆಯುತ್ತಿತ್ತು. ಆಗ ಮನೆಯಲ್ಲೇ ಇರುವ ಅಕ್ಕಿ ಕಬ್ಬಿನ ಹಾಲು ಬಳಸಿ ಮಾಡುತ್ತಿದ್ದ ತಿನಿಸು ತಿಂಡಿಯೇ ತೊಡೆದೆವು. ಬೇಕಾಗುವ ಸಾಮಗ್ರಿಯು ಹೆಚ್ಚೇನಿಲ್ಲ, ಆರೋಗ್ಯಕ್ಕೆ ಅಪಾಯವೂ ಇಲ್ಲ. ಬೆಲ್ಲವು ಸಾಂದ್ರೀಕೃತ ಕಬ್ಬಿನ ರಸವನ್ನು ಬಳಸಿ ತಯಾರಿಸಿದ ಸಂಸ್ಕರಿಸಿದ ಆರೋಗ್ಯಕರ ಸಿಹಿಕರವಾಗಿದೆ. ಇಂದು ಬೆಲ್ಲದಲ್ಲಿ ಸುಕ್ರೋಸ್, ಗ್ಲೂಕೋಸ್, ಪ್ರೋಟೀನ್, ಕ್ಯಾಲ್ಸಿಯಂ, ಕಬ್ಬಿಣ, ಪೊಟಾಷಿಯಂ, ಮೆಗ್ನೀಷಿಯಂ ಮತ್ತು ರಂಜಕದಿಂದ ಮಾಡಲ್ಪಟ್ಟಿದೆ. ಬೆಲ್ಲದ ದೈನಂದಿನ ಬಳಕೆಯು ಮಾನವನ ಜೀವಿತಾವಧಿಯನ್ನು ಹೆಚ್ಚಿಸಬಹುದು ಎಂದು ನಂಬಲಾಗಿದೆ. ಬೆಲ್ಲವು ನರಮಂಡಲವನ್ನು ಬಲಪಡಿಸುತ್ತದೆ, ಮೂಳೆಗಳನ್ನು ಸುಧಾರಿಸುತ್ತದೆ, ರಕ್ತಹೀನತೆಯನ್ನು ತಡೆಯುತ್ತದೆ ಮತ್ತು ಪರಿಸರದ ವಿಷದಿಂದ ದೇಹವನ್ನು ರಕ್ಷಿಸುತ್ತದೆ. ಅಲ್ಲದೆ ಸಕ್ಕರೆ ಸೇವೆಯ ವಿರುದ್ಧವಾಗಿ ಬೆಲ್ಲದ ಸೇವನೆಯಿಂದ ಮಧುಮೇಹದ ಕಡಿಮೆ ಪ್ರಕರಣಗಳನ್ನು ಕಂಡು ಬರುತ್ತದೆ. ಬೆಲ್ಲವು ಆಯಾಸವನ್ನು ನಿರ್ವಹಿಸುತ್ತದೆ. ಇದರಲ್ಲಿ ಮ್ಯಾಗ್ನೀಷಿಯಂ ನರಗಳು, ಸ್ನಾಯುಗಳು ಮತ್ತು ರಕ್ತನಾಳಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ. ಬೆಲ್ಲಕ್ಕೆ ಧಾರ್ಮಿಕ ಮಹತ್ವವೂ ಇದೆ. ಅನೇಕ ಹಬ್ಬಗಳಲ್ಲಿ ದೇವರಿಗೆ ಬೆಲ್ಲವನ್ನು ಅರ್ಪಿಸುವುದನ್ನು ಒಳಗೊಂಡಿರುತ್ತದೆ. ಯಾವುದೇ ಒಳ್ಳೆಯ ಕೆಲಸ ಅಥವಾ ಹೊಸ ಉದ್ಯಮವನ್ನು ಪ್ರಾರಂಭಿಸುವ ಮೊದಲು ಅದನ್ನು ತಿನ್ನಲಾಗುತ್ತದೆ. ತೊಡೆದೇವು ಮಾಡುವ ವಿಧಾನಗಳು. ತೊಡೆದೇವು ಮಾಡಲು ಬೇಕಾದ ಪದಾರ್ಥಗಳು: ದಪ್ಪ ಅಕ್ಕಿ 1 ಕೆಜಿ, ಜೋನಿ ಬೆಲ್ಲ 1 ಕೆಜಿ, ಅರಿಶಿನ ಪುಡಿ, ಏಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ತೊಡೆದೇವು ಮಾಡುವ ವಿಧಾನ ಏನೆಂದರೆ, ಮೊದಲಿಗೆ ಅಕ್ಕಿಯನ್ನು ಮುಂಚಿನ ದಿನ ರಾತ್ರಿಯೇ ನೆನೆಸಿಟ್ಟುಕೊಳ್ಳಿ. ಮರುದಿನ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಡಿ. ನಂತರ ನೆನೆಸಿಟ್ಟ ಅಕ್ಕಿಗೆ ಜೋನಿ ಬೆಲ್ಲ, ಅರಿಶಿನ ಪುಡಿ, ಏಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ಹಿಟ್ಟು ಸಿದ್ಧವಾಗಿದೆ. ನಂತರ ಒಲೆ ಮೇಲೆ ಒಂದು ಮಡಿಕೆಯನ್ನು ತಲೆ ಕೆಳಗಾಗಿ ಇಟ್ಟುಕೊಂಡು ಇದನ್ನು ತೊಡೆದೇವು ಎರೆಯುವ ಮಡಿಕೆ ಎಂದು ಕರೆಯಲಾಗುತ್ತಾರೆ. ನಂತರ ಒಂದು ಸಣ್ಣ ಕೋಲಿನ ಕಾಟನ್ ಬಟ್ಟೆಯನ್ನು ಸುತ್ತಿ ರುಬ್ಬಿದ ಹಿಟ್ಟಿನಲ್ಲಿ ಅದ್ದಿ ಒಲೆಯ ಮೇಲಿಟ್ಟ ಕಾದ ಮಡಿಕೆಯ ಮೇಲೆ ತುಂಬಾ ತೆಳ್ಳಗೆ ಹಚ್ಚಿ ಇದು ಬೇಯಲು ಸಮಯ ಬೇಡ, ಒಂದು ಕ್ಷಣದಲ್ಲೇ ಇದು ಬೆಂದು ಹೋಗುತ್ತದೆ. ನಂತರ ಇದನ್ನು ನಾಜುಕ್ಕಾಗಿ ನಿಮಗೆ ಬೇಕಾದ ಆಕಾರದಲ್ಲಿ ಮಡಚಿಕೊಳ್ಳಿ. ನಂತರ ಒಲೆಯಿಂದ ಕೆಳಗಿಳಿಸಿದ ಕೆಲವೇ ನಿಮಿಷಗಳವರೆಗೆ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಗಾಳಿಯಾಡದ ಕವರ್ ಒಳಗಡೆ ಶೇಖರಿಸಿಡಿ. ಇದು 15-20 ದಿನಗಳವರೆಗೆ ಹಾಳಾಗದೆ ಹಾಗೆಯೇ ಉಳಿದು ಬಿಡುತ್ತದೆ. ಮತ್ತು ತೊಡೆದೇವನ್ನು ಅಕ್ಕಿಯ ಬದಲು ಸಿರಿಧಾನ್ಯಗಳನ್ನು ಬಳಸಿಕೊಂಡು ಮಾಡುತ್ತಾರೆ. ಉದಾಹರಣೆಗೆ ನವಣೆ, ಸಜ್ಜೆ, ಬರಗು ಇತ್ಯಾದಿ. ತೊಡೆದೇವನ್ನು 3 ತಿಂಗಳವರೆಗೂ ಕೆಡದಂತೆ ಇಟ್ಟು ತಿನ್ನಬಹುದು. ಧನ್ಯವಾದಗಳು. ಸಮಯ ಆಗ್ತಿದೆ 7:03. ಆಕಾಶವಾಣಿ ಭದ್ರಾವತಿ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮುಂದಿನ ಕಾರ್ಯಕ್ರಮ ಕೋಳಿ ಮರಿಗಳ ಪಾಲನೆ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಉಮೇಶ್ ಬಿಯು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಡಾ ಉಮೇಶ್ ಬಿಯು ಅವರು, ಸಹ ಪ್ರಾಧ್ಯಾಪಕರು ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗ. ಇವರು ಇವತ್ತು ನಮ್ಮ ಜೊತೆ ಕೋಳಿ ಮರಿಗಳ ಒಂದು ಪಾಲನೆ ಕುರಿತು, ಅದರ ಒಂದು ನಿರ್ವಹಣೆ ಕುರಿತು ನಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳುತ್ತಿದ್ದಾರೆ. ಪ್ರಥಮವಾಗಿ ಸರ್, ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಕೋಳಿ ಮರಿಗಳ ಒಂದು ಪಾಲನೆ, ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಕಿರುಪರಿಚಯ. ನಮಸ್ತೆ, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ತಮಗೆಲ್ಲ ಗೊತ್ತೇ ಇದೆ, ನಮ್ಮ ದೇಶದಲ್ಲಿ ಕೋಳಿ ಸಾಕಾಣಿಕೆ ಬಹಳ ಪುರಾತನ ಕಾಲದಿಂದಲೂ ಒಂದು ಹವ್ಯಾಸವಾಗಿ ಬಂದು ನಂತರ ಇತ್ತಲ ಕೋಳಿ ಸಾಕಾಣಿಕೆಗೆ ಅಂತ ಸೀಮಿತವಾಗಿತ್ತು. ತದನಂತರ ಕೋಳಿ ಸಾಕಾಣಿಕೆಯಲ್ಲಿ ಸಾಕಷ್ಟು ಆವಿಷ್ಕಾರಗಳು ಆಗಿ ಈಗ ಅದು ಒಂದು ಉದ್ಯಮ ಮಟ್ಟಕ್ಕೆ ಬಂದು ನಿಂತಿದೆ. ನಮ್ಮ ದೇಶ ಇಡೀ ವಿಶ್ವದಲ್ಲಿ ಮೊಟ್ಟೆ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ ಹಾಗೂ ಮಾಂಸ ಉತ್ಪಾದನೆಯಲ್ಲಿ 5ನೇ ಸ್ಥಾನದಲ್ಲಿದ್ದು, ಇದಕ್ಕೆಲ್ಲ ಕಾರಣ ಉತ್ತಮ ತಳಿಗಳ ಲಭ್ಯತೆ, ಉತ್ತಮ ನಿರ್ವಹಣಾ ವಿಧಾನಗಳು ಮತ್ತು ಮಾರಾಟ ಸೌಕರ್ಯ ಹಾಗೂ ಕೋಳಿಗಳಿಗೆ ನೀಡತಕ್ಕಂತಹ ಗುಣಮಟ್ಟದ ಆಹಾರ ಇರಬಹುದು, ಅವುಗಳ ಔಷಧಿ ಮತ್ತೆ ಈ ತಾಂತ್ರಿಕ ಪರಿಣಿತಿ ಸೌಲಭ್ಯಗಳು ಸಹ ಲಭ್ಯವಿದ್ದು ಈ ರೀತಿ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಮಹತ್ವದ ಸಾಧನೆ ಕಂಡುಬರಲಿಕ್ಕೆ ಸಾಧ್ಯವಾಗಿದೆ. ಆನಂತರ ನಮ್ಮ ಕರ್ನಾಟಕ ರಾಜ್ಯ ತೆಗೆದುಕೊಂಡ್ರೆ ಅದು ರಾಜ್ಯವು ಸಹ ಮಾಂಸ ಮತ್ತು ಮೊಟ್ಟೆ ಉತ್ಪಾದನೆಯಲ್ಲಿ 5ನೇ ಸ್ಥಾನದಲ್ಲಿದ್ದು ಮುಖ್ಯವಾಗಿ ಬೆಂಗಳೂರು ನಗರ, ಗ್ರಾಮಾಂತರ, ತುಮಕೂರು, ಕೋಲಾರ ಜಿಲ್ಲೆಗಳು ಮಾಂಸದ ಕೋಳಿ ಸಾಕಾಣಿಕೆ ಹೆಸರುವಾಸಿಯಾಗಿದ್ರೆ ಬಳ್ಳಾರಿ, ದಾವಣಗೆರೆ, ರಾಯಚೂರು, ಕೊಪ್ಪಳ ಇವು ಮೊಟ್ಟೆ ಕೋಳಿ ಸಾಕಾಣಿಕೆಗೆ ಹೆಸರುವಾಸಿಯಾಗಿವೆ. ಆನಂತರ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೈತರು ಕೋಳಿ ಸಾಕಾಣಿಕೆಯನ್ನು ಇತ್ತಲು ಕೋಳಿ ಸಾಕಾಣಿಕೆಯಾಗಿ ತಮ್ಮ ಕೃಷಿ ಜೊತೆಗೆ ಅಳವಡಿಸಿಕೊಂಡು ಸಾಕಷ್ಟು ಲಾಭವನ್ನು ಪಡಿತಾ ಇದ್ದಾರೆ. ಕೋಳಿ ಮರಿಗಳ ಒಂದು ಪಾಲನೆಗೆ ಬಂದ್ರೆ ಸರ್, ಮುಖ್ಯವಾಗಿ ಚಳಿಗಾಲಕ್ಕೆ ತಗೊಂಡ್ರೆ ಸ್ವಲ್ಪ ಹೇಳ್ತೀರಾ? ಕೋಳಿ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ಮೂರು ವಿಧಗಳಿವೆ. ಒಂದು ಮೊಟ್ಟೆ ಕೋಳಿ ಸಾಕಾಣಿಕೆ, ಆನಂತರ ಈ ಮಾಂಸದ ಕೋಳಿ ಸಾಕಾಣಿಕೆ, ಆನಂತರ ಇತ್ತೀಚಿನ ದಿನಗಳು ಏನಾಗ್ತಿದೆ ಅಂದ್ರೆ ಈ ನಾಟಿ ಕೋಳಿ ಸಾಕಾಣಿಕೆ ಬಹಳಷ್ಟು ಪ್ರಚಲಿತವಾಗಿ ಕಂಡುಬರ್ತಾ ಇದೆ. ಅದರಲ್ಲಿ ಈ ಮಾಂಸದ ಕೋಳಿ ತಳಿಗಳು ಅಂದ್ರೆ ಕೇವಲ 42 ದಿನದಲ್ಲಿ 2-2.5 ಕೆಜಿ ತೂಕ ಬರ್ತವೆ. ಅವು 6 ವಾರದಲ್ಲಿ ಸುಮಾರು 4 ಕಿಲೋ ಕೋಳಿ ಆಹಾರ ತಿಂದು 2.5 ಅಥವಾ 2.5 ಕೆಜಿ ತೂಕ ಬರುತ್ತೆ. ಅದಕ್ಕೆ ನಾವು ಕೋಳಿಯಲ್ಲಿ ಆಹಾರ ಪರಿವರ್ತನಾ ಸಾಮರ್ಥ್ಯ ಅಂತ ಹೇಳ್ತೇವೆ. ಅದು ಸುಮಾರು 1.5-1.6 ಇರುತ್ತೆ. ಇದು ಕೇವಲ 6 ವಾರದಲ್ಲೇ, ಒಂದಿನದ ಮರಿ 40-45 ಗ್ರಾಮ್ ಇರುವಂತ ಮರಿ ಕೇವಲ 6 ವಾರಗಳಲ್ಲಿ 2.2 ಅಥವಾ 2.5 ಕೆಜಿ ತೂಕ. ಇದಕ್ಕೆಲ್ಲ ಕಾರಣ ಈ ಆಧುನಿಕ ಕೋಳಿ ಸಾಕಾಣಿಕೆ ನಿರ್ವಹಣಾ ಕ್ರಮಗಳು, ಆಹಾರದ ಗುಣಮಟ್ಟ ಅಂತ ಹೇಳಿ ನಾವು ಹೇಳಬಹುದು. ಅದೇ ರೀತಿ ಮೊಟ್ಟೆ ಕೋಳಿ ಸಾಕಾಣಿಕೆ ತಗೊಂಡ್ರೆ ಮೊಟ್ಟೆ ಕೋಳಿಗಳಲ್ಲಿ ಸ್ವಲ್ಪ ನಿರ್ವಹಣೆ ಜಾಸ್ತಿ ಇರುತ್ತೆ. ಇದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಸುಮಾರು 6 ತಿಂಗಳವರೆಗೆ ಕೋಳಿ ಮೊಟ್ಟೆ ಇಡಲ್ಲ. ಆ ಹಂತದಲ್ಲಿ ಸಾಕಷ್ಟು ಲಸಿಕಾ ಕ್ರಮಗಳು, ಔಷಧಿ ನೀಡಿಕೆ ಇವೆಲ್ಲ ಇರೋದ್ರಿಂದ ಸ್ವಲ್ಪ ಅದರಲ್ಲಿ ನಾವು ಬಂಡವಾಳವನ್ನು ಸ್ವಲ್ಪ ಜಾಸ್ತಿ ತೊಡಗಿಸಬೇಕಾಗುತ್ತೆ ಮೊಟ್ಟೆ ಕೋಳಿಗಳಲ್ಲಿ. ಆನಂತರ 6 ತಿಂಗಳು ಆದ ನಂತರ ದಿನಕ್ಕೊಂದು ಮೊಟ್ಟೆ ತರ ಅದು ಒಂದು ವರ್ಷಕ್ಕೆ ಸುಮಾರು 340-350 ಮೊಟ್ಟೆಗಳನ್ನು ಇಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಅದ್ರ ಮುಖ್ಯವಾದ ತಳಿಗಳು ಅಂದ್ರೆ BV300 ಅಂತ ಹೇಳಿ ಬರುತ್ತೆ, ನಂತರ ಐಲೇನ್ ಅಂತ ಹೇಳಿ ಬರುತ್ತೆ, ಆನಂತರ ಬವಾನ್ಸ್ ಅಂತ ಹೇಳಿ ಬರುತ್ತೆ. ಆನಂತರ ಇತ್ತೀಚಿನ ದಿನಗಳಲ್ಲಿ ಕೆಲವು ಖಾಸಗಿ ಕಂಪನಿಗಳು BV380 ಅಂತ ಹೇಳಿ ಮಾಡಿದ್ದಾರೆ. ಅದರ ಮೊಟ್ಟೆ ನೋಡ್ಲಿಕ್ಕೆ ನಮ್ಮ ನಾಟಿ ಕೋಳಿ ಮೊಟ್ಟೆ ತರನೇ ಇರುತ್ತೆ, ಆದ್ರೆ ಉಳಿದೆಲ್ಲ ಮೊಟ್ಟೆಗಳು ಬಿಳಿ ಮೊಟ್ಟೆಗಳು. ಅನಂತರ ಕೊನೆಯದಾಗಿ ಇತ್ತೀಚಿನ ದಿನಗಳ ಏನಾಗ್ತಿದೆ ಅಂದ್ರೆ ಈ ಸಾವಯವ ಕೃಷಿಯತ್ತ ಬಹಳಷ್ಟು ರೈತರು ಒಲವು ತೋರಿಸೋದ್ರಿಂದ ಎಲ್ಲಾ ಕಡೆ ಸಾವಯವ ಆಹಾರ ಇರ್ಬೋದು ಅಥವಾ ಸಾವಯವ ಹಾಲು ಇರ್ಬೋದು, ಸಾವಯವ ಮೊಟ್ಟೆ, ಸಾವಯವ ಮಾಂಸ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೇಡಿಕೆ ಕಂಡು ಬರುತ್ತೆ. ಆ ನಿಟ್ಟಿನಲ್ಲಿ ಈ ನಾಟಿ ಕೋಳಿ ಸಾಕಾಣಿಕೆ ಸಹ ಒಂದು ಸಾವಯವ ಕೋಳಿ ಸಾಕಾಣಿಕೆಯಲ್ಲಿ ಬರುತ್ತೆ. ಈ ಸಾವಯವ ಕೋಳಿ ಮೊಟ್ಟೆಗೂ ಸಹ ಸಾಕಷ್ಟು ಡಿಮ್ಯಾಂಡ್ ಇದೆ. ಅದೇ ರೀತಿ ಸಾವಯವ ಕೋಳಿ ಮಾಂಸ, ನಾಟಿ ಕೋಳಿ ಮಾಂಸಕ್ಕೂ ಸಹ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೇಡಿಕೆ ಕಂಡುಬರ್ತಾ ಇದ್ದು ಬಹಳಷ್ಟು ವಿದ್ಯಾವಂತರ ನಿರುದ್ಯೋಗಿ ಯುವಕರು ಸಹ ಈ ಕೋಳಿ ಸಾಕಾಣಿಕೆ ಹತ್ರ ಒಲವು ತೋರಿಸುತ್ತಿದ್ದು ಈ ನಾಟಿ ಕೋಳಿ ಸಾಕಾಣಿಕೆಯನ್ನು ಬೃಹತ್ ಪ್ರಮಾಣದಲ್ಲಿ ಕೈಗೊಂಡಿದ್ದಾರೆ. ಇದರ ಒಂದು ಸಾಕಾಣಿಕೆ ವಿಧಗಳು ತಾವು ಯಾವೆಲ್ಲ ಒಂದು ಸಾಕಾಣಿಕೆಯಲ್ಲಿ ನಾಟಿ ಸೇರಿ ಯಾವೆಲ್ಲ ವಿಧಾನಗಳು ಅಂತ ಹೇಳಿದಿರಿ. ಈಗ ವಸತಿಗೆ ಬಂದ್ರೆ, ವಸತಿಯ ಒಂದು ನಿರ್ವಹಣೆಗೆ ಬಂದ್ರೆ ಸ್ವಲ್ಪ ಹೇಳ್ತೀರಾ ಸರ್? ಕೋಳಿ ಸಾಕಾಣಿಕೆ ಮಾಡ್ಲಿಕ್ಕೆ ನಾವು ಅತ್ಯುತ್ತಮ ಮನೆಗಳ ನಿರ್ಮಾಣ ಮಾಡಬೇಕಾಗಿಲ್ಲ. ಸಾಕಷ್ಟು ಈ ಸ್ಥಳೀಯವಾಗಿ ಲಭ್ಯ ಇರುವಂತಹ ವಸ್ತುಗಳನ್ನು ಖರೀದಿಸಿ ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಕೋಳಿ ಮನೆಯ ನಿರ್ವಹಣೆ ಮಾಡಬೇಕಾಗುತ್ತೆ. ಈ ನಾಟಿ ಕೋಳಿ ಮಾಡುವಂತವರು ತಮ್ಮ ತೋಟ ಅಥವಾ ಜಮೀನು ಇದ್ದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ತೋಟದಲ್ಲೇ ಕೋಳಿಗಳನ್ನು ಮೇಲಿಕ್ಕೆ ಬಿಟ್ಟು ನಂತರ ರಾತ್ರಿ ಹೊತ್ತು ಮಾತ್ರ ಅವುಗಳನ್ನು ಮನೆಯೊಳಗೆ ಕೂಡಿ ಹಾಕಿ ಆ ಸಂದರ್ಭದಲ್ಲಿ ಸ್ವಲ್ಪ ಕೋಳಿ ಆಹಾರವನ್ನು ಹಾಕಿ ಕಾಪಾಡಬಹುದು. ಈ ಬ್ರಾಯ್ಲರ್ ಅಥವಾ ಈ ಮಾಂಸದ ಕೋಳಿ ಮತ್ತೆ ಈ ಮೊಟ್ಟೆ ಕೋಳಿ ಲೇಯರ್ ಅಂತ ಹೇಳ್ತೇವೆ, ಅದಕ್ಕೆ ಮಾತ್ರ ನಾವು ಸುಸಜ್ಜಿತವಾದ ಮನೆಗಳನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಅದರಲ್ಲಿ ಕೋಳಿ ಮನೆಗಳಲ್ಲಿ ಎರಡು ವಿಧ ಇದೆ. ಒಂದು ದಪ್ಪ ಸತ್ತ ವಿಧಾನ ಅಂತ ಹೇಳ್ತೇವೆ, ಅಂದ್ರೆ ಡೀಪ್ ಲಿಟ್ಟರ್, ಕೋಳಿಗಳನ್ನು ನೆಲದ ಮೇಲೆ ಸಾಕೋದು. ಇನ್ನೊಂದು ಪಂಜರ ಪದ್ಧತಿ, ಅಂದ್ರೆ ಕೋಳಿಗಳನ್ನು ಕೇಜಸ್ ಅಥವಾ ಪಂಜರದಲ್ಲಿ ಸಾಕೋದು. ಸಾಮಾನ್ಯವಾಗಿ ಮಾಂಸದ ಕೋಳಿಗಳನ್ನು ನಾವು ನೆಲದ ಮೇಲೆ ಬಿಟ್ಟು ಸಾಕ್ತೀವಿ. ಈ ನೆಲದ ಮೇಲೆ ಬಿಡುವಾಗ ನೆಲದ ಮೇಲೆ ಅದು ಭತ್ತದ ಒಟ್ಟು ಅಥವಾ ಶೇಂಗಾ ಒಟ್ಟು, ಈ ರಾಗಿ ಒಟ್ಟು ಅಥವಾ ಒಣಹುಲ್ಲನ್ನು ಕತ್ತರಿಸಿ ಹಾಕಬೇಕಾಗುತ್ತೆ. ಅದರ ಮೇಲೆ ನಾವು ಕೋಳಿಗಳನ್ನು ಬಿಡಬೇಕಾಗುತ್ತೆ. ಅದೇ ರೀತಿ ಪಂಜರದಲ್ಲಿ ಸಾಮಾನ್ಯವಾಗಿ ಮೊಟ್ಟೆ ಕೋಳಿಗಳು ಮತ್ತೆ ಈ ಬ್ರೀಡರ್ಸ್ ಕೋಳಿ ಅಂತ ಹೇಳ್ತೀವಿ, ಅವುಗಳನ್ನು ನಾವು ಪಂಜರ ಪದ್ಧತಿಯಲ್ಲಿ ಸಾಕ್ತೀವಿ. ಇದರಲ್ಲಿ ಸ್ವಲ್ಪ ವೆಚ್ಚ ಜಾಸ್ತಿ ಬರುತ್ತೆ. ಆನಂತರ ಈ ಕೋಳಿ ಮನೆ ಆಗಲ್ಲ, ಯಾವಾಗಲೂ ಕೋಳಿ ಮನೆ ಆಗಲ್ಲ, 30 ಅಡಿಗೆ ಇಂತ ಜಾಸ್ತಿ ಮೀರದಂಗೆ ನೋಡ್ಕೋಬೇಕು ನಾವು. ಸರಾಸರಿ 25-30 ಅಡಿ ಇರಬೇಕು ಕೋಳಿ ಮನೆ ಆಗಲ್ಲ. ಆನಂತರ ಎತ್ತರ ಪಕ್ಕದಲ್ಲಿ ಗೋಡೆ ಸುಮಾರು 6-8 ಅಡಿ ಇರಬೇಕು, ಮಧ್ಯದಲ್ಲಿ ಎತ್ತರ 10-12 ಅಡಿ ಇರಬೇಕು. ಆನಂತರ ಯಾವಾಗಲೂ ಕೋಳಿ ಮನೆಗಳನ್ನು ನಾವು ಪೂರ್ವ ಪಶ್ಚಿಮ ಅಭಿಮುಖವಾಗಿ ನಿರ್ಮಾಣ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನೇರವಾಗಿ ಮಳೆ ನೀರು ಒಳ ಹೋಗೋದನ್ನ ತಡೆಗಟ್ಬಹುದು. ಅನಂತರ ಅನಿಲಗಳ ಈ ಗ್ಯಾಸ್ ಎಕ್ಸ್ಚೇಂಜ್ ಚೆನ್ನಾಗಿರುತ್ತೆ. ಅಂದ್ರೆ ಕೋಳಿ ಮನೆಯಲ್ಲಿ ನಾವು ಯಾವುದೇ ರೀತಿಯ ಗ್ಯಾಸ್ ನಿರ್ಮಾಣ, ಮುಖ್ಯವಾಗಿ ಅಮೋನಿಯಾ ಗ್ಯಾಸ್ ನಿರ್ಮಾಣ ಆಗುತ್ತೆ. ಈ ಅಮೋನಿಯಾ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ಇದರಲ್ಲಿ ಪ್ರಮುಖವಾಗಿ ನೀರು ಮತ್ತು ಆಹಾರದ ನಿರ್ವಹಣೆ ಕೂಡ ಪಾತ್ರ ವಹಿಸುತ್ತದೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೀರನ್ನು ನಾವು ಒಂದು ಮುಖ್ಯವಾದ ಪೋಷಕಾಂಶ ಅಂತಾನೆ ಕರೀಬಹುದು. ನೀರು ಬಹಳಷ್ಟು ಯಥೇಚ್ಛವಾಗಿ ನೀರು ಶುದ್ಧವಾದ ಮತ್ತು ಸ್ವಚ್ಛವಾದ ನೀರನ್ನು ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಬೋರ್ವೆಲ್ ನೀರು ಕೊಡೋದಾದ್ರೆ ನಾವು ಅದಕ್ಕೇನು ಯಾವುದೇ ರೀತಿಯ ಸೋಂಕು ನಿವಾರಕ ಅಥವಾ ಸ್ಯಾನಿಟೈಸರ್ ಹಾಕುವ ಅವಶ್ಯಕತೆ ಇರಲ್ಲ. ಸಪೋಸ್ ಏನಾದರೂ ಹೊಳೆ ನೀರು ಅಥವಾ ಬಾವಿ ನೀರು ಉಪಯೋಗಿಸುವಂತ ರೈತರು ಆ ನೀರಿಗೆ ಬ್ಲೀಚಿಂಗ್ ಪೌಡರ್ ಇರಬಹುದು ಅಥವಾ ಕ್ಲೋರಿನ್ ಟ್ಯಾಬ್ಲೆಟ್ ಸಿಗುತ್ತೆ ಅಥವಾ ಅಯೋಡಿನ್ ದ್ರಾವಣವನ್ನು ಹಾಕಿ ನಾವು ನೀರನ್ನು ಕೊಡಬೇಕಾಗುತ್ತೆ. ಮರಿಗಳಲ್ಲಿ ಈ ನೀರುಣಿಕೆಗಳು ಸುಮಾರು ಒಂದು 50 ಮರಿಗಳಿಗೆ ಒಂದು ನೀರುಣಿಕೆ ತರ ಈಗ ಎಲ್ಲ ಮಾರುಕಟ್ಟೆಯಲ್ಲಿ ದೊರೆಯುತ್ತೆ. ನೀರುಣಿಕೆ ಮೇವುಣಿಕೆಗಳು ಪ್ಲಾಸ್ಟಿಕ್ ದು ಪ್ಲಾಸ್ಟಿಕ್ ಮೇವುಣಿಕೆ ಮತ್ತು ನೀರುಣಿಕೆ ಬಳಸಿ ಏನಾಗುತ್ತೆ ಅಂದ್ರೆ ಅದು ಸ್ವಚ್ಛ ಮಾಡಲಿಕ್ಕೆ ಒಂಥರ ಸುಲಭ, ಅನಂತರ ಬಹಳಷ್ಟು ಕಾಲ ಸಂಗ್ರಹ ಮಾಡಬಹುದು. ಸುಮಾರು 50 ಕೋಳಿ ಮರಿಗಳಿಗೆ ಒಂದು ನೀರುಣಿಕೆ ಬೇಕಾಗುತ್ತೆ. ಅದೇ ರೀತಿ 50 ಕೋಳಿ ಮರಿಗಳಿಗೆ ಒಂದು ಮೇವುಣಿಕೆ ಬೇಕಾಗುತ್ತೆ. ಇದು 3 ವಾರದವರೆಗೆ. 3 ವಾರದ ನಂತರ ಪ್ರತಿ 25-30 ಕೋಳಿಗಳಿಗೆ ಒಂದು ಆಹಾರದ ಕೊಡುವಂತ ಮೇವುಣಿಕೆ ಮತ್ತು ನೀರು ಕೊಡಲಿಕ್ಕೆ ಒಂದು ನೀರುಣಿಕೆ ಅಥವಾ ಚಿಕ್ ಡ್ರಿಂಕರ್ಸ್ ಅಂತ ಹೇಳ್ತೇವೆ, ಅವನ್ನು ನಾವು ಒದಗಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಬೇಸಿಗೆಯಲ್ಲಿ ನೀರಿನ ಸೇವನೆ ಜಾಸ್ತಿ ಇರುತ್ತೆ. ಒಂದು ಕೋಳಿ ಸುಮಾರು 100 ಗ್ರಾಂ ಆಹಾರ ಸೇವಿಸುತ್ತೆ ಅಂದ್ರೆ ಅದರ 2.5 ಪಟ್ಟು ಅಥವಾ 3 ಪಟ್ಟು ನೀರನ್ನು ಕುಡಿಯುತ್ತೆ. ಸುಮಾರು 100 ಗ್ರಾಂ ಆಹಾರ ಸೇವಿಸಿದ್ರೆ 250 ಅಥವಾ 300 ml ನೀರು ಕುಡಿಯುತ್ತೆ. ಇದು ಬೇಸಿಗೆಯಲ್ಲಿ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ನೀರಿನ ಸೇವನೆ ಕಡಿಮೆ ಆಗುತ್ತೆ. ಇದನ್ನು ನೋಡಿಕೊಂಡು ನಾವು ನೀರುಣಿಕೆ ಮತ್ತು ಮೇವುಣಿಕೆಗಳನ್ನು ವೃತ್ತಾಕಾರದಲ್ಲಿ ಶೆಡ್ನಲ್ಲಿ ಅರೇಂಜ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಈಗ ಬೆಳಕು ನೀಡುವುದು ಕೂಡ ಒಂದು ಪ್ರಮುಖ ವಿಷಯ ಅಂತ ಹೇಳ್ತೀರಾ ಅಲ್ವಾ ಸರ್? ಹೇಗೆ ಇದನ್ನ ಯಾವ ರೀತಿಯಿಂದ ಅಂತ? ಕೋಳಿ ಮರಿ ಬಂದಾಗ ಅದರಲ್ಲಿ ವಾತಾವರಣದ ಉಷ್ಣತೆಯನ್ನು ತಡ್ಕೊಳ್ಳುವಂತ ಒಂದು ಸಾಮರ್ಥ್ಯ ಇರಲ್ಲ. ಯಾಕೆಂದ್ರೆ ಆಗ್ತಾನೆ ಹುಟ್ಟಿರುವಂತ ಕೋಳಿಗಳಲ್ಲಿ ಈ ವಾತಾವರಣ ಇದ ಉಷ್ಣತೆಯನ್ನು ತಡ್ಕೊಳ್ಳುವಂತ ಸಾಮರ್ಥ್ಯ ಹೊಂದಿರಲ್ಲ. ಅದರಲ್ಲಿ ಮೆದುಳು ಇನ್ನೂ ಅಷ್ಟು ಅಭಿವೃದ್ಧಿ ಆಗಿರಲ್ಲ. ಆ ಕಾರಣ ಹುಟ್ಟಿದ ಕೋಳಿ ಮರಿಗಳಿಗೆ ನಾವು ಕೃತಕವಾಗಿ ಶಾಖ ಕೊಡಬೇಕಾಗುತ್ತೆ. ಶಾಖ ಕೊಡಲಿಕ್ಕೆ ಸಾಕಷ್ಟು ವಿಧಾನಗಳಿವೆ. ಒಂದು ಎಲೆಕ್ಟ್ರಿಕಲ್ ಬ್ರೂಡಿಂಗ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಲೈಟ್ ಬಲ್ಬ್ಸ್ ಅನ್ನು ಉಪಯೋಗಿಸೋದ್ರಿಂದ. ಎರಡನೇದು ಗ್ಯಾಸ್ ಬ್ರೂಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಗ್ಯಾಸ್ ಸಿಲಿಂಡರ್ ಇಂದ ಗ್ಯಾಸ್ ಹೀಟರ್ ಅನ್ನು ಬಳಸಿ ಉಪಯೋಗಿಸೋದು. ಆನಂತರ ಈ ಇದ್ದಿಲು ಇರಬಹುದು. ಹಿಂದಿನ ಕಾಲದಲ್ಲ ಇದ್ದಿಲು ಕೆರಾಸಿನ್ ಈ ತರ ಇವುಗಳನ್ನೆಲ್ಲ ಉಪಯೋಗಿಸ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳು ಏನಾಗ್ತಿದೆ ಅಂದ್ರೆ ಈಗ ಇನ್ಕ್ಯಾಂಡಿಸೆಂಟ್ ಅಥವಾ ಈ ಬಲ್ಬ್ಗಳನ್ನು ಉಪಯೋಗಿಸ್ತಾರೆ ಅಥವಾ ಇನ್ಫ್ರಾರೆಡ್ ಬಲ್ಬ್ಸ್ ಉಪಯೋಗಿಸ್ತಾರೆ. ಆನಂತರ ಗ್ಯಾಸ್ ಬ್ರೂಡಿಂಗ್ ಮಾಡೋದ್ರಿಂದ ನಾವು ಬಹಳಷ್ಟು ಸಂಖ್ಯೆಯಲ್ಲಿ ಕೋಳಿಗಳನ್ನು ಬ್ರೂಡಿಂಗ್ ಮಾಡಬಹುದು. ಇದನ್ನು ಮೊದಲನೇ ವಾರ ಕೋಳಿ ಮರಿ ಬಂದಾಗ ಅವುಗಳಿಗೆ 95 ಡಿಗ್ರಿ ಫ್ಯಾರನೈಟ್ ಶಾಖ ಒದಗಿಸಬೇಕಾಗುತ್ತೆ. ಆನಂತರ ಪ್ರತಿ ವಾರ 5 ಡಿಗ್ರಿ ಫ್ಯಾರನೈಟ್ ಕಡಿಮೆ ಮಾಡ್ತಾ ಹೋಗ್ಬೇಕು. ಅಂದ್ರೆ ಎರಡನೇ ವಾರ 90 ಡಿಗ್ರಿ ಫ್ಯಾರನೈಟ್, ಮೂರನೇ ವಾರ 85 ಡಿಗ್ರಿ ಫ್ಯಾರನೈಟ್, ನಾಲ್ಕನೇ ವಾರ 80 ಡಿಗ್ರಿ ಫ್ಯಾರನೈಟ್ ಉಷ್ಣತೆಯನ್ನು ಒದಗಿಸಬೇಕಾಗುತ್ತೆ. ಆನಂತರ ಕೋಳಿಗಳಿಗೆ ಕಾವು ಕೊಡೋದು ಸಹ ಅದು ವಾತಾವರಣವನ್ನು ನೋಡ್ಕೊಂಡು, ಅಂದ್ರೆ ಬೇಸಿಗೆಯಲ್ಲಿ ಸುಮಾರು 10-12 ದಿನ ನಾವು ಕಾವು ಕೊಟ್ಟರೆ ಸಾಕು. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಒಂದು 20 ದಿನ ಅಥವಾ 23 ವಾರಗಳ ಕಾಲ ಶಾಖ ಕೊಡುವುದು ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಇದರ ಜೊತೆಗೆ ಸರ್, ಈಗ ಲಸಿಕಾ ಕಾರ್ಯಕ್ರಮಕ್ಕೆ ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ. ಯಾಕೆಂದ್ರೆ ಅದರಲ್ಲಿ ವಿಶೇಷವಾಗಿ ಈಗ ಹೆಚ್ಚಿನ ಒಂದು ಸಮ ಚಳಿಗಾಲದಲ್ಲಿ ಆಗಲಿ ಇದ್ದಾಗ ತಕ್ಷಣವೇ ಒಂದು 5-10 ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ಬರುವ ಒಂದು ಸಂದರ್ಭದಲ್ಲಿ, ಆಮೇಲೆ ಜಾಸ್ತಿ 40 ಮತ್ತೆ 40 ಜಾಸ್ತಿ ಒಂದು ಶಾಖ ಅಂದ್ರೆ ಆ ಒಂದು ತಾಪಮಾನ ಸಮಯದಲ್ಲಿ ಸರ್ ಹೇಗೆ ಇದು ಒಂದು ಅಂತ ನಿರ್ವಹಣೆ? ಈಗ ಕೋಳಿಗಳ ಸಾಮಾನ್ಯ ಉಷ್ಣತೆ ಒಂದು ವಯಸ್ಕ ಕೋಳಿಯಲ್ಲಿ 104-105 ಡಿಗ್ರಿ ಫ್ಯಾರನೈಟ್ ಇರುತ್ತೆ. ಅಂದ್ರೆ 39-41 ಡಿಗ್ರಿ ಸೆಂಟಿಗ್ರೇಡ್. ಕೋಳಿಗಳು ಉಷ್ಣತೆಗಿಂತ ಎಷ್ಟು ಚಳಿ ಆದರೂ ತಡ್ಕೊಳ್ಳುವಂತ ಸಾಮರ್ಥ್ಯ ಹೊಂದಿದೆ. ಆದ್ರೆ ಈ ವಾತಾವರಣದ ಉಷ್ಣತೆ 35-36 ಡಿಗ್ರಿಗಿಂತ ಸ್ವಲ್ಪ ಜಾಸ್ತಿ ಆದರೆ ಕೋಳಿಗಳು ತೇಕ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಯಾಕಂದ್ರೆ ಕೋಳಿಗಳಲ್ಲಿ ಬೆವರು ಗ್ರಂಥಿಗಳು ಇರಲ್ಲ. ಹಾಗಾಗಿ ನಾವು ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು? ಬೇಸಿಗೆ ಕಾಲದಲ್ಲಿ ಯಾವಾಗಲೂ ಕೋಳಿ ನಿರ್ವಹಣೆ ಮಾಡುವಾಗ ನಾವು ಕೋಳಿಗಳಿಗೆ ಬೆಳಗಿನ ಹೊತ್ತು ಅಂದ್ರೆ ತಂಪಾದ ಹೊತ್ತಿನಲ್ಲಿ ಅವುಗಳಿಗೆ ಆಹಾರ ನೀಡಬೇಕು. ಆನಂತರ ಕುಡಿಲಿಕ್ಕೆ ತಣ್ಣನೆ ಮತ್ತು ಶುದ್ಧವಾದ ನೀರನ್ನು ಒದಗಿಸಬೇಕು. ಆನಂತರ ಕೋಳಿಗಳಿಗೆ ಉಪಯೋಗಿಸುವಂತಹ ಆಹಾರದಲ್ಲಿ ಈ ಶಕ್ತಿ ಅಂತ ಹೇಳ್ತೀವಿ ನಾವು, ಎನರ್ಜಿ ಕಡಿಮೆ ಮಾಡಿ ಸಸಾರಜನಕದ ಅಂಶವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಆನಂತರ ಕೋಳಿಗಳಿಗೆ ಸ್ಥಳಾವಕಾಶ ಸ್ವಲ್ಪ ಜಾಸ್ತಿ ಕೊಡಬೇಕು. ಸಾಮಾನ್ಯವಾಗಿ ಒಂದು ವಯಸ್ಕ ಕೋಳಿಗೆ ದಪ್ಪ ಸತ್ತೆ ಅಥವಾ ಡೀಪ್ ಲಿಟರ್ ನೆಲದ ಮೇಲೆ ಬಿಡುವಾಗ 1 ಚದರ ಅಡಿ ಬೇಕಾಗುತ್ತೆ ಒಂದು ಕೋಳಿಗೆ. ಇದನ್ನ ನಾವು ಸ್ವಲ್ಪ ದುಪ್ಪಟ್ಟು ಮಾಡಬೇಕು. ಅಂದ್ರೆ ಬೇಸಿಗೆಯಲ್ಲಿ ಸ್ವಲ್ಪ ಕೋಳಿಗಳಿಗೆ ಜಾಗ ಸಾಕಷ್ಟು ಕೊಡೋದ್ರಿಂದ ಈ ಬೇಸಿಗೆಯಲ್ಲಿ ಆಗುವಂತಹ ಅಡ್ಡ ಪರಿಣಾಮ ಅಥವಾ ದುಷ್ಪರಿಣಾಮಗಳನ್ನು ನಾವು ತಡೆಗಟ್ಟಬಹುದು. ಆನಂತರ ಕೋಳಿ ಮನೆ ಮೇಲೆ ಈ ಸ್ಪ್ರಿಂಕ್ಲರ್ ಅನ್ನ ಹಾಕೋದ್ರಿಂದ, ನಂತರ ಕೋಳಿ ಮನೆ ಒಳಗಡೆ ಫಾಗರ್ಸ್ ಅಂತ ಹೇಳ್ತೀವಿ ಮಿಸ್ಟ್ ತರ ನೀರು ಬಿಡೋದು, ಇವೆಲ್ಲ ಮಾಡೋದ್ರಿಂದ ಕೋಳಿಗಳ ಮನೆಯಲ್ಲಿ ನಾವು ಉಷ್ಣತೆಯನ್ನು ಕಡಿಮೆ ಮಾಡಬಹುದು. ಆನಂತರ ಯಾವಾಗಲೂ ಪಕ್ಕದಲ್ಲಿ ಕೋಳಿ ಮನೆಯ ಪಕ್ಕದಲ್ಲಿ ಗೋಣಿ ಚೀಲ ಹಾಕಿ ಅದರ ಮೇಲೆ ತಣ್ಣೀರನ್ನು ಅವಾಗವಾಗ ಸಿಂಪರಣೆ ಮಾಡೋದ್ರಿಂದ ಸಹ ಕೋಳಿ ಮನೆಯ ಉಷ್ಣತೆಯನ್ನು ಕಾಪಾಡಬಹುದು. ಬೇಸಿಗೆಯಲ್ಲಿ ಮಾತ್ರ ಕೋಳಿಗಳ ನಿರ್ವಹಣೆ ಬಹಳ ಮುಖ್ಯ. ಯಾವಾಗ ಉಷ್ಣತೆ 36 ಡಿಗ್ರಿ 35 ಡಿಗ್ರಿ ಅಂತ ಜಾಸ್ತಿ ಹೋದಾಗ ಕೋಳಿಗಳಲ್ಲಿ ಈಸ್ಟ್ರೋಕ್ ಅಂತ ಹೇಳ್ತೀವಿ, ಇದರಿಂದ ಕೋಳಿಗಳು ಇದಕ್ಕಿದ್ದಂಗೆ ಸತ್ತೋಗೋದಾವಲ್ಲ. ಇವೆಲ್ಲ ಕಡಿಮೆ ಮಾಡಬೇಕಂದ್ರೆ ನಾವು ಉಷ್ಣತೆಯನ್ನು ಕಡಿಮೆ ಮಾಡಬೇಕು. ಈ ಉಷ್ಣತೆ ಕಡಿಮೆ ಮಾಡೋಕೆ ನಾವು ಮೇಲೆ ಹೇಳಿದಂತಹ ಕ್ರಮಗಳನ್ನು ಕೈಗೊಂಡ್ರೆ ಕೋಳಿ ನಿರ್ವಹಣೆಯಲ್ಲಿ ಮರಣದ ಪ್ರಮಾಣ ಜಾಸ್ತಿ ಮಾಡಬಹುದು, ಮತ್ತೆ ಕೋಳಿಗಳ ಒಂದು ಉತ್ಪಾದನಾ ವೆಚ್ಚವನ್ನು ಸಹ ಕಡಿಮೆ ಮಾಡಿ ಕೋಳಿಗಳ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಬಹುದಾಗಿದೆ. ಚಳಿಗಾಲದಲ್ಲಿ ಸರ್, ಚಳಿಗಾಲದಲ್ಲಿ ಯಾವ ರೀತಿಯಿಂದ? ಚಳಿಗಾಲದಲ್ಲಿ ಅಂದ್ರೆ ಈಗ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಉತ್ತರ ಭಾರತ ಆ ಭಾಗದಲ್ಲಿ ಸ್ವಲ್ಪ ಚಳಿಗಾಲದಲ್ಲಿ ಕೋಳಿ ಮನೆಯಲ್ಲಿ ನಾವು ಈ ಹೀಟರ್ನ ಉಪಯೋಗಿಸಬೇಕಾಗುತ್ತೆ. ಉಳಿದಂತೆ ನಮ್ಮ ದಕ್ಷಿಣ ಭಾರತ ಇರಬಹುದು ಅಥವಾ ನಮ್ಮ ಕರ್ನಾಟಕದಲ್ಲಿ ಚಳಿಗಾಲದಲ್ಲಿ ಏನಂತಹ ಕೋಳಿಗಳ ನಿರ್ವಹಣೆಗೆ ಏನು ತೊಂದರೆ ಆಗಲ್ಲ. ಕೋಳಿಗಳು ಈ ಬೇಸಿಗೆಗಿಂತ ಚಳಿಯಲ್ಲಿ ಹೆಚ್ಚಿಗೆ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತ ಒಂದು ವಿಶೇಷ ಗುಣವನ್ನು ಹೊಂದಿರೋದ್ರಿಂದ ಬೇಸಿಗೆಯಲ್ಲಿ ಮಾತ್ರ ಅವುಗಳ ನಿರ್ವಹಣೆ ಬಗ್ಗೆ ನಾವು ಹೆಚ್ಚಿಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಈಗ ತಾವು ಹೇಳಿದ್ರಿ, ಈಗ ಸಾವಯವ ಕ್ರಮದಿಂದ ಹೇಗೆ ನಾವು ಬೆಳೆಗಳು, ತೋಟಗಾರಿಕೆ ಬೆಳೆ ಆಗಲಿ ಕೃಷಿ ಬೆಳೆ ಆಗಲಿ ಬೆಳೀತಾ ಇದ್ದೀವಿ, ಅದೇ ರೀತಿಯಿಂದ ಈಗ ಸಾವಯವ ಕೋಳಿ ಪಾಲನೆ ಕೂಡ ಬಂದಿದೆ ಸರ್. ಇದರಲ್ಲಿ ಈಗ ಸಾವಯವ ಕೋಳಿ ಮರಿಗಳ ಒಂದು ಪಾಲನೆಗೆ ಬಂದ್ರೆ ಲಸಿಕಾ ಕಾರ್ಯಕ್ರಮ ಹೇಗೆ ಸರ್? ಇದು ಸಾವಯವ ಪದ್ಧತಿಯಲ್ಲಿ ನಾವು ಈ ಜೀವನರೋಧಕ ಅಂತ ಹೇಳ್ತೇವೆ, ಅದನ್ನ ಆಂಟಿಬಯೋಟಿಕ್ಸ್ ಗಳನ್ನ ಉಪಯೋಗಿಸಂಗಿಲ್ಲ. ಆನಂತರ ಈ ರೋಗಗಳು ಅಂದ್ರೆ ಈ ರೋಗ ಬರೋದನ್ನ ತಡೆಗಟ್ಟಲಿಕ್ಕೆ ನಾವು ಲಸಿಕೆಯನ್ನು ಬಳಸಬಹುದು. ಇದಕ್ಕೆ ಅವಕಾಶ ಇದೆ ಈ ಸಾವಯವ ಕೋಳಿ ಸಾಕಾಣಿಕೆಯಲ್ಲಿ ಲಸಿಕೆಗಳನ್ನು ಬಳಸಲಿಕ್ಕೆ ಅದಕ್ಕೆ ಒಂದು ಪರ್ಮಿಷನ್ ಇದೆ. ಮುಖ್ಯವಾಗಿ ಕೋಳಿಗಳಲ್ಲಿ ಬರುವಂತ ಅದರಲ್ಲೂ ನಾಟಿ ಕೋಳಿಗಳು ಬರೋದ್ ಮುಖ್ಯವಾದ ರೋಗ ಅಂದ್ರೆ ಕೊಕ್ಕರೆ ರೋಗ. ಈ ಕೊಕ್ಕರೆ ರೋಗದ ವಿರುದ್ಧ ನಾವು ಆದಷ್ಟು ಲಸಿಕೆ ಹಾಕೋದ್ರಿಂದ ಈ ರೋಗ ಬರೋದನ್ನ ತಡೆಗಟ್ಟಬಹುದು. ಆನಂತರ ಕೆಲವೊಂದು ಈ ಜಂತುನಾಶಕ ಔಷಧಿಗಳನ್ನು ಹೊಟ್ಟೆಯಲ್ಲಿ ಜಂತುಹುಳುಗಳ ಬಾಧೆ ತಪ್ಪಿಸಲಿಕ್ಕೆ ಜಂತುನಾಶಕ ಔಷಧಿಯನ್ನು ನಾವು ಕೊಡಬಹುದು. ಈ ಎರಡನ್ನು ಕೊಟ್ಟರೆ ಬೇರೆ ಕೋಳಿ ಆಹಾರವನ್ನು ಕೋಳಿ ಆಹಾರದಲ್ಲಿ ಬಳಸುವಂತ ಮುಖ್ಯವಾಗಿ ಮೆಕ್ಕೆಜೋಳ ಇರಬಹುದು, ಸೋಯಾ ಇರಬಹುದು, ಅವುಗಳನ್ನೆಲ್ಲ ಸಾವಯವ ಕೃಷಿಯಲ್ಲಿ ಸರಬರಾಜು ಮಾಡಿಕೊಂಡು ನಾವು ಕೋಳಿ ಆಹಾರವನ್ನು ತಯಾರು ಮಾಡಿಕೊಂಡು ಮಾಡೋದ್ರಿಂದ ಈ ಕೋಳಿ ಸಾವಯವ ಮೊಟ್ಟೆ ಅಥವಾ ಸಾವಯವ ಕೋಳಿಯನ್ನು ಬೆಳೆಸಬಹುದಾಗಿದೆ. ಈಗ ಈ ಒಂದು ಉದ್ಯಮವಾಗಿ ತೆಗೆದುಕೊಂಡಂತಹವರಿಗೆ ಏನು ನಾವು ಹೇಳಬೇಕಾಗಿಲ್ಲ ಸರ್? ವಿಜ್ಞಾನಿಗಳು ಅವರಿಗೆ ಮಾರ್ಗದರ್ಶನ ನೀಡುವ ಮೊದಲೇ ಎಲ್ಲಿಂದೋ ಯಾವುದೋ ಒಂದು ರಾಜ್ಯದಿಂದ ತಮ್ಮ ತಂತ್ರಜ್ಞಾನಗಳನ್ನು ತಂದ್ಬಿಟ್ಟು ಅಳವಡಿಸಿಕೊಂಡಿರ್ತಾರೆ. ಅಷ್ಟೊಂದು ಅಡ್ವಾನ್ಸ್ ಆಗಿದ್ದಾರೆ ಅಂದ್ರೆ ಅಷ್ಟೊಂದು ಮುಂದುವರೆದಿದ್ದಾರೆ ನಮ್ಮ ರೈತರು, ಅವರಿಗೆ ಏನು ಹೇಳಬೇಕಾಗಿಲ್ಲ. ಆದರೂ ಅವರು ಪಶು ವೈದ್ಯರನ್ನ ಇಲ್ವೇ ಪಶು ವಿಸ್ತರಣಾ ವಿಭಾಗ ಆಗಲಿ ಅಥವಾ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಆಗಲಿ ಸಂಪರ್ಕ ಮಾಡಿ ಮುಂದುವರೆದ್ರೆ ಉತ್ತಮ. ಅವರಿಗೆ ಮುಂದೆ ತಕ್ಷಣದ ಒಂದು ಹಾನಿ ಆಗ್ತಕ್ಕಂಥದ್ದು ಅಥವಾ ತಕ್ಷಣದ ಒಂದು ಏನು ಮೋಸ ಹೋಗ್ತಕ್ಕಂಥದ್ದು ಅವರು ಇದನ್ನ ಇದು ಮಾಡಬಹುದು. ಇದರ ಅಲ್ಲದೆ ಈಗ ಕಡಿಮೆ ಖರ್ಚಿನಲ್ಲಿ ಸಣ್ಣ ಪುಟ್ಟ ಒಂದು ಏನು 4-5 ಶೆಡ್ ಇಟ್ಕೊಂಡು ಇಲ್ಲ ಒಂದು 2 ಶೆಡ್ ಇಟ್ಕೊಂಡು ಕೋಳಿ ಮರಿಗಳನ್ನ ಏನ್ ಸಾಕ್ತಾರೆ ನೋಡಿ, ಕಡಿಮೆ ಖರ್ಚಲ್ಲಿ ಅಥವಾ ಖರ್ಚಿಲ್ಲದನೆ ಒಂದು ಕ್ರಮಗಳ ಬಗ್ಗೆ ಒಂದು ಏನಾದ್ರೂ ಹೇಳ್ತೀರಾ ಸರ್? ಏನಾಗ್ತಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕೋಳಿ ಆಹಾರಕ್ಕೆ ಬಹಳಷ್ಟು ಖರ್ಚಾಗ್ತದೆ. ನಾವು ಯಾವುದೇ ಒಂದು ಜಾನುವಾರು ಸಾಕಾಣಿಕೆ ತಗೊಂಡಿರೋ ಹೈನುಗಾರಿಕೆ ಇರಬಹುದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇದರಲ್ಲಿ 70% ಖರ್ಚು ಆಹಾರದ ಕಡೆಗೆ ಹೋಗ್ತಿದೆ. ಈ ಖರ್ಚನ್ನು ಕಡಿಮೆ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ಸಾಮಾನ್ಯ ನಾಟಿ ಕೋಳಿಗಳನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಹಿತ್ತಲು ಬಿಡೋದು ಅಥವಾ ತೋಟ ಇದ್ರೆ ತೋಟದಲ್ಲಿ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವು ಹೊರಗಡೆ ಸಿಗುವಂತ ಈ ಹುಳ ಉಪ್ಪುಡಿ ಇರಬಹುದು, ಎರೆಹುಳು ಇರಬಹುದು ಅಥವಾ ಹಸಿರೆಲೆಗಳು, ನಂತರ ಅಡಿಗೆ ಮನೆಯಲ್ಲಿ ಉಳಿದಂತಹ ತ್ಯಾಜ್ಯ ವಸ್ತುಗಳು ಇವುಗಳನ್ನೆಲ್ಲ ಸೇವನೆ ಮಾಡೋದ್ರಿಂದ ಈ ಆಹಾರ ನಿರ್ವಹಣೆಯ 50% ಖರ್ಚನ್ನು ಕಡಿಮೆ ಮಾಡಬಹುದು. ಅಂತ ಸಂದರ್ಭದಲ್ಲಿ ಏನ್ ಮಾಡಬಹುದು ಅಂದ್ರೆ ನಾವು ಬೆಳಗಿಂದ ಸಂಜೆವರೆಗೂ ಕೋಳಿಗಳನ್ನು ಹೊರಗಡೆ ಮೇಯಿಸಲಿಕ್ಕೆ ಬಿಟ್ಟು ಸಾಯಂಕಾಲ ಕೋಳಿ ಶೆಡ್ ಒಳಗೆ ಹಾಕಿದ ನಂತರ ಅವುಗಳಿಗೆ ಸಪ್ಲಿಮೆಂಟರಿ ಅಂದ್ರೆ ಅವುಗಳ ನಿರ್ವಹಣೆಗೋಸ್ಕರ ಸುಮಾರು 40-50 ಗ್ರಾಂನಷ್ಟು ಆಹಾರವನ್ನು ಕೊಡೋದ್ರಿಂದ ಅವುಗಳ ಉತ್ಪಾದನೆಯನ್ನು ಸಹ ಜಾಸ್ತಿ ಮಾಡಬಹುದು ಮತ್ತು ಉತ್ಪಾದನಾ ವೆಚ್ಚವನ್ನು ಸಹ ಕಡಿಮೆ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಮುಖ್ಯವಾಗಿ 50% ಆಹಾರದ ಖರ್ಚನ್ನು ಕಡಿಮೆ ಮಾಡಬಹುದು. ಈ ಸಣ್ಣ ಹಿಡುವಳಿದಾರರಿಗೆ ನಾವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅಂದ್ರೆ ಈಗ ಈ ಹಿತ್ತಲು ಕೋಳಿ ಸಾಕಾಣಿಕೆಗೆ ಕೆಲವೊಂದು ತಳಿಗಳು ಅಭಿವೃದ್ಧಿ ಸರ್ಕಾರಿ ನಮ್ಮ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಇರಬಹುದು ಅಥವಾ ಬೇರೆ ಸೆಂಟ್ರಲ್ ಏವಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದೆ, ಆಮೇಲೆ ತಮಿಳುನಾಡಲ್ಲಿ ಪಶುವೈದ್ಯಕೀಯ ಕಾಲೇಜ್ ಚೆನ್ನೈ, ಇಲ್ಲಿಂದ ಆಮೇಲೆ ಆಂಧ್ರ ಪ್ರದೇಶದಲ್ಲಿರುವಂತಹ ಹೈದರಾಬಾದ್ ಅಲ್ಲಿ ಈ ಕೋಳಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿಂದ ವನರಾಜ ಗಿರಿರಾಜ್ ಇರಬಹುದು, ನಮ್ಮ ವಿಶ್ವವಿದ್ಯಾಲಯದಿಂದ ಗಿರಿರಾಜ ಸ್ವರ್ಣಧಾರ, ಅದೇ ರೀತಿ ಕೋಳಿ ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳಿಂದ ಈ ಇತ್ತಲು ಕೋಳಿ ಸಾಕಾಣಿಕೆಗೆ ಸೂಕ್ತವಾದ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ತಳಿಗಳನ್ನು ರೈತರು ಸಂಬಂಧಪಟ್ಟ ಸರ್ಕಾರಿ ಸಂಸ್ಥೆಗಳಿರಬಹುದು ಅಥವಾ ಕೆಲವೊಂದು ಸರ್ಕಾರಿ ಫಾರಂಗಳಿಂದ ಪಡೆದು ಈ ಕೋಳಿ ಸಾಕಾಣಿಕೆಯನ್ನು ಕೈಗೊಂಡ್ರೆ ಅವುಗಳಲ್ಲಿ ಹೆಚ್ಚಿಗೆ ಲಾಭವನ್ನು ಪಡೆಯಬಹುದಾಗಿದೆ. ಕೊನೆಯದಾಗಿ ಸರ್, ರೈತ ಬಾಂಧವರಿಗೆ ಏನು ಹೇಳಕ್ಕೆ ನೀವು ಇಷ್ಟಪಡ್ತೀರಾ? ಈ ಕೋಳಿ ಮರಿಗಳ ಒಂದು ಪಾಲನೆಗೆ ಬಂದ್ರೆ ಕಿವಿ ಮಾತಾಗಿ, ಈ ಕೋಳಿ ಸಾಕಾಣಿಕೆಯನ್ನು ಪ್ರಾರಂಭಿಕ ಹಂತದಲ್ಲಿ ಕೈಗೊಳ್ಳುವಂತ ರೈತರು ಮೊಟ್ಟ ಮೊದಲದಾಗಿ ಸಣ್ಣ ಪ್ರಮಾಣದ ಸುಮಾರು 50 ಅಥವಾ 100 ಪ್ರಾರಂಭ ಮಾಡಿ ಅದಾದ ನಂತರ ಅವುಗಳ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಿಗೆ ಮಾಡಿಕೊಳ್ಬಹುದು. ಯಾಕೆಂದ್ರೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಹ ನಾವು ನೋಡಬೇಕಾಗುತ್ತೆ. ಮಾರುಕಟ್ಟೆ ವ್ಯವಸ್ಥೆ ಅನುಗುಣವಾಗಿ ನಾವು ಕೋಳಿ ಸಾಕಾಣಿಕೆಯನ್ನು ಕೈಗೊಂಡ್ರೆ ಹೆಚ್ಚಿಗೆ ಲಾಭ ಪಡೀಲಿಕ್ಕೆ ಅನುಕೂಲ ಇದೆ. ಆನಂತರ ಹತ್ತಿರದ ಈ ಪಶುವೈದ್ಯಕೀಯ ಸಂಸ್ಥೆಗಳಿರಬಹುದು ಅಥವಾ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರ, ಇಲ್ಲೆಲ್ಲ ನಿರಂತರವಾಗಿ ತರಬೇತಿಗಳು ಆಗ್ತಾ ಇರುತ್ತೆ. ಈ ತರಬೇತಿಗಳಲ್ಲಿ ರೈತರು ಭಾಗವಹಿಸಿ ಇದರ ಮಹತ್ವ ಮತ್ತು ಇತ್ತೀಚಿನ ದಿನಗಳಲ್ಲಿ ಏನೇನು ಸಂಶೋಧನೆಗಳಾಗಿವೆ ಅವುಗಳನ್ನೆಲ್ಲ ಅಳವಡಿಸಿಕೊಂಡು ಈ ವೈಜ್ಞಾನಿಕವಾಗಿ ಸಾಕಾಣಿಕೆ ಕೈಗೊಂಡ್ರೆ ಅಧಿಕ ಲಾಭವನ್ನು ಪಡ್ಕೊಳ್ಬಹುದು ಅಂತ ಹೇಳಲಿಕ್ಕೆ ಇಚ್ಛೆ, ನಾನು ರೈತರ ಬಾಂಧವರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದ ಸರ್. ಇದುವರೆಗೆ ಕೋಳಿ ಮರಿಗಳ ಪಾಲನೆ ಕುರಿತು ತುಂಬಾ ಒಂದು ಸವಿಸ್ತಾರವಾದ ಮಾಹಿತಿಯನ್ನ ನಮ್ಮ ಕೋಳಿ ಉದ್ದಿಮೆದಾರರಿಗೆ, ರೈತರಿಗೆ ಮತ್ತೆ ಕೋಳಿ ಸಾಕಾಣಿಕೆದಾರರಿಗೆ, ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ನಮಸ್ಕಾರ. ಧನ್ಯವಾದ ಸರ್. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಸಮಯ ಆಗಿದೆ 7:21. ಆಕಾಶವಾಣಿ ಭದ್ರಾವತಿ ಕಿಸಾನ್ ವಾಣಿ ಕೃಷಿ ರಂಗದ ಮುಂದಿನ ಕಾರ್ಯಕ್ರಮ ಶೇಂಗಾ ಬೆಳೆಯಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳ ಕುರಿತು ಮಾಹಿತಿ. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ರೈತ ಬಾಂಧವರೇ, ಯಾವುದೇ ಬೆಳೆಯನ್ನು ಬೆಳೆಯುವಾಗ ಲಾಭ ಹಾನಿಯ ಲೆಕ್ಕಾಚಾರ ಇರಬೇಕು. ಒಂದು ವೇಳೆ ಉತ್ಪಾದನೆ ಇಲ್ಲವೇ ಇಳುವರಿ ಕಡಿಮೆಯಾದರೆ ಕಾರಣಗಳನ್ನು ಹುಡುಕಬೇಕು. ಮುಂಜಾಗ್ರತೆಯ ವೈಜ್ಞಾನಿಕ ಕ್ರಮಗಳಿಂದ ನಷ್ಟವಾಗುವುದನ್ನು ತಪ್ಪಿಸಬಹುದು. ಕನಿಷ್ಠ ಪಕ್ಷ ನಿಯಂತ್ರಣ ಇಲ್ಲವೇ ನಿರ್ವಹಣಾ ಕಾರ್ಯ ಕೈಗೊಂಡಲ್ಲಿ ನಷ್ಟದ ಪ್ರಮಾಣವನ್ನು ಕನಿಷ್ಠ ಮಟ್ಟಕ್ಕೆ ತರಬಹುದು. ನೀವು ಶೇಂಗಾ ಬೆಳೆಗಾರರು ಆಗಿದ್ದೇ ಆದಲ್ಲಿ ಈಗ ಹೇಳುವ ಒಂದು ಸಂಗತಿಗಳನ್ನ ಗಮನಿಸಬೇಕಾಗಿದೆ. ಶೇಂಗಾ ಒಂದು ಬಹುಮುಖ್ಯವಾದ ಎಣ್ಣೆಕಾಳಿನ ಬೆಳೆಯಾಗಿದ್ದು ಸಾಗುವಳಿ ಕ್ಷೇತ್ರದಲ್ಲಿ ಭಾರತ ಜಗತ್ತಿನಲ್ಲಿ ಮೊದಲನೆಯ ಸ್ಥಾನದಲ್ಲಿದ್ದರೆ ನಮ್ಮ ರಾಜ್ಯವು ಗುಜರಾತ್ ಹಾಗೂ ಆಂಧ್ರಪ್ರದೇಶಗಳ ನಂತರ ಮೂರನೆಯ ಸ್ಥಾನದಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಈ ಬೆಳೆ ಸುಮಾರು 8 ಲಕ್ಷ ಹೆಕ್ಟರ್ ಪ್ರದೇಶ ಆವರಿಸಿದ್ದು ಇದನ್ನು ಮುಂಗಾರು, ಹಿಂಗಾರು, ಬೇಸಿಗೆ ಹಂಗಾಮಿನಲ್ಲಿ ವಿಶೇಷವಾಗಿ ಬೆಳೆಯಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಶೇಂಗಾ ಬೆಳೆಯ ಇಳುವರಿ ಕುಂಠಿತವಾಗುತ್ತಿದೆ. ಇಳುವರಿ ಕಡಿಮೆಯಾಗಲು ಹಲವಾರು ಕಾರಣಗಳಿದ್ದು ಅದರಲ್ಲಿ ಬಹುಮುಖ್ಯವಾಗಿ ಈ ಬೆಳೆಗೆ ಬರುವ ರೋಗಗಳು ಪ್ರಮುಖವಾಗಿರುತ್ತವೆ. ಶೇಂಗಾದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬೇಕಾದಲ್ಲಿ ರೋಗಗಳ ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದು ಅತಿ ಅವಶ್ಯಕವಾಗಿದೆ. ಈ ದಿಶೆಯಲ್ಲಿ ಈ ಬೆಳೆಗೆ ಬರುವ ರೋಗಗಳು ಮತ್ತು ಅದರ ನಿರ್ವಹಣಾ ಕ್ರಮಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ಪ್ರಥಮವಾಗಿ ಎಲೆಚುಕ್ಕೆ ರೋಗ. ಮೊದಲ ಬರುವ ಎಲೆಚುಕ್ಕೆ ರೋಗ ಅಂತ ಹೇಳಿ ಕರೆಯುತ್ತಾರೆ. ಸರ್ಕಸ್ಪೋರಾ ಅರಚಿಡಿಸ್ ಎಂದು ವೈಜ್ಞಾನಿಕವಾಗಿ ಕರೆಯಲ್ಪಡುವ ಈ ರೋಗದ ಲಕ್ಷಣಗಳು ಪ್ರಾರಂಭದ ಹಂತದಲ್ಲಿ ಎಲೆಗಳ ಮೇಲೆ ಸಣ್ಣ ಸಣ್ಣ ಕಂದು ಬಣ್ಣದ ಚುಕ್ಕೆಗಳು ಕಂಡುಬರುತ್ತವೆ. ಈ ಚುಕ್ಕೆಗಳು ಚಕ್ರಾಕಾರದಲ್ಲಿದ್ದು ಸುತ್ತಲೂ ಹಳದಿ ಬಣ್ಣದ ಉಂಗುರು ಚುಕ್ಕೆ ಇರುತ್ತದೆ. ಇವು ಕ್ರಮೇಣ ದೊಡ್ಡದಾಗುತ್ತಾ ಹೋಗುತ್ತದೆ. ಈ ರೋಗವು ಸಾಮಾನ್ಯವಾಗಿ ಗಿಡದ ಬೆಳವಣಿಗೆಯ ಪ್ರಾರಂಭಿಕ ಹಂತದಲ್ಲಿ ಕಂಡುಬರುತ್ತದೆ. ನಂತರ ಬರುವ ಎಲೆಚುಕ್ಕೆ ರೋಗದ ಒಂದು ಲಕ್ಷಣಗಳಿಗೆ ಬಂದರೆ ಆರಂಭದ ಹಂತದಲ್ಲಿ ಎಲೆಗಳ ಕೆಳಗೆ ಸಣ್ಣ ಸಣ್ಣ ಕಪ್ಪು ಬಣ್ಣದ ಚುಕ್ಕೆಗಳು ಕಂಡುಬರುತ್ತವೆ. ಸಾಮಾನ್ಯವಾಗಿ ಈ ಚುಕ್ಕೆಗಳು ಚಕ್ರಾಕಾರದಲ್ಲಿದ್ದು ಎಲೆಯ ದೇಟು ಕಾಂಡಗಳ ಮೇಲೂ ಕಂಡುಬರುತ್ತವೆ. ರೋಗದ ತೀವ್ರತೆ ಹೆಚ್ಚಾದಾಗ ಎಲೆಗಳು ಉದರಿ ಗಿಡದ ಕಾಂಡಗಳು ಮಾತ್ರ ಗೋಚರಿಸುತ್ತವೆ. ಮುಖ್ಯವಾಗಿ ಈ ರೋಗವು ಕಾಯಿ ಬಲಿಯುವ ಹಂತದಿಂದ ಕಟಾವು ಮಾಡುವ ಹಂತದವರೆಗೆ ಕಂಡು ಬರುವುದರಿಂದ ಇಳುವರಿಯಲ್ಲಿ ಹೆಚ್ಚು ನಷ್ಟವಾಗುತ್ತದೆ. ಹತೋಟಿ ಕ್ರಮಕ್ಕೆ ಬಂದರೆ 0.50 ಗ್ರಾಂ ಕಾರ್ಬನ್ ಡೇಜಿಮ್, 50 WP ಅಥವಾ 2 ಗ್ರಾಂ ಕ್ಲೋರೋಥ್ಯಾಲೋನಿಲ್, 70 WP ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೋಜಾಲ್ 5 EC ಅಥವಾ 1 ಮಿಲಿಲೀಟರ್ ಡೈಫೆನ್ಕೊನೋಜಾಲ್ 25 EC ಅಥವಾ 0.5 ಗ್ರಾಂ ಮೈಕೋಬ್ಯೂಟಾನಿಲ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಮ್ ಮತ್ತು ಮ್ಯಾಂಕೋಜಬ್ 75 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಬೆಳೆಯು 35 ಮತ್ತು 50ನೇ ದಿನದ ಅವಧಿಯಲ್ಲಿ ಸಿಂಪಡಿಸಬೇಕು. ಅವಶ್ಯಕತೆಯ ಮೇರೆಗೆ ಇದೇ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಸಿಂಪಡಿಸಬೇಕು. GPBD 4 ಮತ್ತು GPBD 5 ತಳಿಗಳನ್ನು ಬೆಳೆಯಬೇಕು. ಇನ್ನು ಬೀಜ ಕೊಳೆ ಹಾಗೂ ಸಸಿ ಸೊರಗು ರೋಗ, ಫ್ಯೂಜೇರಿಯಂ ಸೊಲಾನಿ, ಫ್ಯೂಜೇರಿಯಂ ಆಕ್ಸಿಸ್ಪೋರಂ ಮತ್ತು ಸ್ಕ್ಲೆರೋಶಿಯಂ ರಾಲ್ಫ್ಸಿ ಎಂಬ ಈ ಒಂದು ಶಿಲೀಂಧ್ರಗಳಿಂದ ಬರುವ ರೋಗ, ಇದರ ಲಕ್ಷಣಗಳು ಬೀಜಗಳು ಮೊಳಕೆ ಒಡೆಯದೆ ಭೂಮಿಯಲ್ಲಿಯೇ ಕೊಳೆತು ಹೋಗುತ್ತವೆ. ಅಂತಹ ಬೀಜಗಳ ಮೇಲೆ ವಿವಿಧ ಪ್ರಕಾರದ ಸೂಕ್ಷ್ಮ ಜೀವಿಗಳು ಬೆಳೆದಿರುತ್ತವೆ. ಮೊಳಕೆಯೊಡೆದ ಮೇಲೆ ಸಸಿಗಳು ನಾಶವಾಗಿ ಹೊಲದಲ್ಲಿ ವಿರಳವಾಗುತ್ತದೆ. ಹತೋಟಿ ಕ್ರಮಕ್ಕೆ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂ ಕ್ಯಾಪ್ಟಾನ್ 80 WP ಅಥವಾ ಥೈರಾಮ್ 75 WP ಅಥವಾ 10 ಗ್ರಾಂ ಟ್ರೈಕೋಡರ್ಮ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಿ ಬಿತ್ತಬೇಕು. ಸಜ್ಜೆ ಮತ್ತು ಜೋಳದ ಜೊತೆ ಬೆಳೆ ಪರಿವರ್ತನೆ ಮಾಡಬೇಕು. ಬುಡ ಇಲ್ಲವೇ ಕತ್ತು ಕೊಳೆ ರೋಗ, ಆಸ್ಪರ್ಜಿಲಸ್ ನೈಜರ್ ಮತ್ತು ಸ್ಕ್ಲೆರೋಶಿಯಂ ರಾಲ್ಪ್ಸಿ ಎಂಬ ಒಂದು ಶಿಲೀಂಧ್ರಗಳಿಂದ ಬರುವ ರೋಗ, ಇದರ ಲಕ್ಷಣಗಳು ನೆಲದ ಸಮಾನಾಂತರವಾದ ಕಾಂಡದ ಬಳಿ ಬಿಳಿ ಬಣ್ಣದ ಶಿಲೀಂಧ್ರದ ಸೋಂಕು ಕಂಡು ಬರುವುದು, ರೋಗ ಪೀಡಿತ ಗಿಡಗಿಡ್ಡದಾಗಿದ್ದು ಹಳದಿ ಬಣ್ಣಕ್ಕೆ ತಿರುಗುತ್ತದೆ, ನಂತರ ಪೂರ್ತಿ ಗಿಡ ಒಣಗಿ ಸಾಯುವುದು, ಬಿಳಿ ಬಣ್ಣದ ಶಿಲೀಂಧ್ರ ಕಾಂಡದ ಮೇಲೆ ಬೆಳೆದಿರುವುದು ಕಂಡು ಬರುವುದು ಹಾಗೂ ಸಾಸಿವೆ ಕಾಳಿನ ಗಾತ್ರದ ಕಂದು ಬಣ್ಣ ಹೊಂದಿದ ಶಿಲೀಂಧ್ರದ ಬೀಜಗಳು ಕಂಡು ಬರುವುದು. ರೋಗ ಲಕ್ಷಣಗಳು ಕಾಯಿ ಹಾಗೂ ಕಾಯಿ ದೇಟಿಗೂ ಹರಡುವುದು, ಗಿಡಗಳನ್ನು ಕೀಳುವ ವೇಳೆ ಕಾಯಿಗಳು ಭೂಮಿಯಲ್ಲಿಯೇ ಉಳಿಯುವವು. ಹತೋಟಿ ಕ್ರಮಕ್ಕೆ ಬಂದರೆ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂ ಕ್ಯಾಪ್ಟಾನ್ 80 WP ಅಥವಾ ಥೈರಾಮ್ 75 WP ಅಥವಾ 10 ಗ್ರಾಂ ಟ್ರೈಕೋಡರ್ಮ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಬೇಕು ಅಥವಾ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 3 ಗ್ರಾಂ ಕಾರ್ಬಾಕ್ಸಿಲ್ 75 WP ಅಥವಾ 1 ಗ್ರಾಂ ಟೆಬುಕೊನಾಜಾಲ್ 2% ನಿಂದ ಬೀಜೋಪಚಾರ ಮಾಡಿ ಬಿತ್ತಬೇಕು. ರೋಗ ಕಂಡು ಬಂದ ಹೊಲವನ್ನು ಸಜ್ಜೆ ಜೋಳ ಅಥವಾ ಮೆಕ್ಕೆಜೋಳದಿಂದ ಬೆಳೆ ಪರಿವರ್ತನೆ ಮಾಡಬೇಕು. ಮಾಗಿ ಉಳುಮೆಯನ್ನು ಹೆಚ್ಚು ಆಳವಾಗಿ ಮಾಡಿ ಭೂಮಿಗೆ ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ಹಾಕಬೇಕು. ಶೇಂಗಾ ಅಥವಾ ಔಡಲ ಅಥವಾ ಬೇವಿನ ಹಿಂಡಿಯನ್ನು ಮಣ್ಣಿನಲ್ಲಿ ಬೆರೆಸುವುದು ಉತ್ತಮ. ಬೇರು ಕೊಳೆ ರೋಗ, ರೈಜೋಕ್ಟನಿಯಾ ಸೊಲಾನಿ ಎಂಬ ಶಿಲೀಂಧ್ರದಿಂದ ಬರುವ ಈ ರೋಗವು ಕಂದು ಅಥವಾ ಕಪ್ಪು ಕೊಳೆ ರೋಗದ ಲಕ್ಷಣಗಳು ಗಿಡದ ಬೇರು ಕಾಂಡ ಹಾಗೂ ಕಾಯಿಗಳ ಮೇಲೆ ಕಂಡು ಬರುವವು. ಬೇರಿನ ಭಾಗದಲ್ಲಿ ಕಾಂಡ ನಶಿಸಿ ನಾರಿನ ಎಳೆಗಳ ರೀತಿ ಕಂಡು ಬರುವವು. ಗಿಡ ಸೊರಗುವುದು ಮತ್ತು ಕಾಯಿಗಳಲ್ಲಿ ಕಾಳುಗಳು ಸರಿಯಾಗಿ ತುಂಬದೆ ಗಿಡಗಳು ಅಲ್ಲಲ್ಲಿ ಸಾಯುತ್ತವೆ. ಕುಡಿ ಸಾಯುವ ನಂಜು ರೋಗ, ಈ ರೋಗವು ವೈರಸ್ನಿಂದ ಬರ್ತಕ್ಕಂಥದ್ದು. ಲಕ್ಷಣಗಳಿಗೆ ಬಂದರೆ ಗಿಡಗಿಡ್ಡವಾಗಿದ್ದು ಕುಡಿ ಎಲೆಗಳು ತಿಳಿ ಹಳದಿ ಬಣ್ಣದಿಂದ ಕೂಡಿದ ವೃತ್ತಾಕಾರದ ಮಚ್ಚೆಗಳು ಕಂಡು ಬರುವವು. ಗಿಡವು ಪೊದೆಯಂತೆ ಕಂಡು ಹೂವು ಇಲ್ಲದಿರುವುದು, ಕುಡಿ ಸಾಯುವುದು ಹಾಗೂ ಹೊಸ ಚಿಗುರು ಬಿಡುವುದನ್ನು ಕಾಣಬಹುದು. ಗಿಡದಲ್ಲಿ ಕಾಯಿಗಳು ಕಡಿಮೆ ಅಥವಾ ಕಾಯಿಗಳು ಇಲ್ಲದೆ ಇರಬಹುದು. ಬೆಳೆಯ ಮೊಗ್ಗು ಬಾಡಿ ಕೊಳೆತು ತುದಿಯಿಂದ ಸಾಯುವವು. ಹೀಗಾಗಿ ಸಸಿಗಳ ಸಂಖ್ಯೆ ಕಡಿಮೆ ಆಗುವುದು. ಇದು ನಂಜಾಣು ರೋಗವಾಗಿದ್ದು ಥ್ರಿಪ್ಸ್ ಪಾಮಿ, ಥ್ರಿಪ್ಸ್ ಟಬ್ಯಾಸಿ, ಸಿರಿಟೋಥ್ರಿಪ್ಸ್ ಡಾರ್ಸಲಿಸ್ ಈ ಒಂದು ನುಸಿಗಳಿಂದ ಪ್ರಸಾರವಾಗುತ್ತದೆ. ಹತೋಟಿ ಕ್ರಮಕ್ಕೆ ಬಂದರೆ ಬೇಸಿಗೆ ಬಿತ್ತನೆಯನ್ನು ಬೇಗನೆ ಅಥವಾ ಒತ್ತಾಗಿ ಮಾಡಬೇಕು. ಹೊಲದಲ್ಲಿ ರೋಗ ಲಕ್ಷಣಗಳು ಕಂಡು ಬಂದ ಕೂಡಲೇ ಶೇಕಡ 4 ಜೋಳದ ಎಲೆಯ ಕಷಾಯವನ್ನು 15 ದಿನಗಳ ಅವಧಿಯಲ್ಲಿ ಸಿಂಪರಣೆ ಮಾಡಬೇಕು. ಜೋಳದ ಎಲೆಯ ಕಷಾಯವನ್ನು ತಯಾರಿಸುವ ವಿಧಾನಕ್ಕೆ ಬಂದರೆ 1 ಭಾಗ ಒಣಗಿಸಿದ ಜೋಳದ ಎಲೆಯ ಪುಡಿಯನ್ನು 4 ಭಾಗ ನೀರಿನಲ್ಲಿ ಹಾಕಿ 1 ತಾಸಿನವರೆಗೆ ಕುದಿಸಿ ಸೋಸಬೇಕು. ನಂತರ 1 ಭಾಗ ಕಷಾಯವನ್ನು 9 ಭಾಗ ನೀರಿನೊಂದಿಗೆ ಬೆರೆಸಿ ಸಿಂಪಡಿಸಬೇಕು. ಈ ರೋಗದ ಬಾಧೆ ತೀವ್ರವಾಗಿರುವ ಪ್ರದೇಶದಲ್ಲಿ ಶೇಂಗಾ ಮತ್ತು ಸಜ್ಜೆ 4:1 ಅನುಪಾತದಲ್ಲಿ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸುವುದು ಸೂಕ್ತವಾಗಿದೆ. ರೋಗ ನಿರೋಧಕ ಶಕ್ತಿ ಇರುವ ತಳಿಗಳಾದ R8808, ICGS ಇಲ್ಲವೇ